ಇದೇ ಉಪನಿಷತ್. ಅದರಿಂದ ಓಂಕಾರದಿಂದ ನಾವು ಎಷ್ಟು ಆಳಕ್ಕೆ ಇಳಿಬಹುದು ಅನ್ನೋದು ಅವರವರ ಯೋಗ್ಯತೆಗೆ ಸಂಬಂಧಪಟ್ಟದ್ದು. ಮೊದಲನೇದು ಓಂಕಾರದ ಜನರಲ್ ನಾಲೆಜ್, ಅದು ಎಲ್ಲರೂ ಪಡೆಯುವಂತಹದ್ದು. ಅದರಿಂದ ಶ್ರದ್ಧೆ, ಅದರ ನಂತರ ನಾವು ಓಂಕಾರದ ಮನನ ಎಷ್ಟು ಮಾಡಬಹುದು, ಎಷ್ಟು ಅರ್ಥವನ್ನು ತಿಳ್ಕೊಳ್ಬಹುದು ಅನ್ನೋದು ನಮ್ಮ ವೈಯಕ್ತಿಕ ಸಾಧನೆ, ಅದು ಉಪನಿಷತ್. ಹಾಗಾಗಿ ನನ್ನ ಉಪನಿಷತ್ ಬೇರೆ, ನಿಮ್ಮ ನಿಮ್ಮ ಉಪನಿಷತ್ ಬೇರೆ ಬೇರೆ. ನಾವು ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂತೆ ಎಷ್ಟು ಆಳಕ್ಕೆ ಹೋಗಬಹುದು, ಎಷ್ಟು ಅರ್ಥವನ್ನು ಮನನ ಮಾಡಬಹುದು ಅನ್ನೋದು ಅದಕ್ಕೂ ಇಂಡಿವಿಜುವಲ್, ಅದನ್ನೇ ಸ್ವಯೋಗ್ಯಂತ ಪರಿಜ್ಞಾನ. ಅವರವರ ಯೋಗ್ಯತೆಗೆ ತಕ್ಕಂತೆ ಓಂಕಾರದ ಆಳಕ್ಕೆ ಹೋಗು. ಇಷ್ಟಾದಾಗ ತದೇವ ಗಿರಿವತ್ತರಂ ಭವತಿ, ಅದು ಅವಾಗ ಶಕ್ತಿಶಾಲಿ ಆಗುತ್ತೆ. ಯಾವುದೇ ಮಂತ್ರದ ಜಪ ಇಲ್ಲಿ ವಿಶೇಷವಾಗಿ ಓಂಕಾರದ ಜಪ. ಇದೀಗ ಇದ್ದೇವ ಖಲು ಇದ್ದೇತಸ್ಯ ಖಲು ಉಪ ಅಕ್ಷರಸ್ಯ ಉಪವ್ಯಾಖ್ಯಾನ ಭವತಿ. ಇದು ಇದೆ ಖಲು ಏತಸ್ಯೈವ ಅಕ್ಷರಸ್ಯ ಉಪವ್ಯಾಖ್ಯಾನ ಭವತಿ. ಇದೆ ಖಲು ಏತಸ್ಯೈವ ಅಕ್ಷರಸ್ಯ, ಇಷ್ಟು ವಿಷಯ ನಾವು ಯಾಕೆ ಹೇಳಿದ್ದು ಅಂತಂದ್ರೆ ಉಪನಿಷತ್ಕಾರ ಹೇಳ್ತಾರೆ, ಏತಸ್ಯ ಅಕ್ಷರಸ್ಯ ಕ್ಷರನಲ್ಲದ ನಾಶರಹಿತನಾದ ಅಕ್ಷಯ ಆನಂದ ರೂಪನಾದ ಇಂದ್ರಿಯ ಅಕ್ಷರಗಳಲ್ಲಿ ಇಂದ್ರಿಯಗಳಲ್ಲಿ ವ್ಯವಹರಿಸತಕ್ಕಂಥ ಭಗವಂತನ ಉಪ ಸಮೀಪದಲ್ಲಿ ಇರತಕ್ಕಂಥ ಮಂತ್ರ ಅಂದರೆ ಓಂಕಾರ. ಅದರ ವ್ಯಾಖ್ಯಾನ ಓಂಕಾರದ ವಿವರಣೆ ನಾವು ಮಾಡಿದ ಹಾಗಾಯಿತು. ಇದೆ ಖಲು ಅಕ್ಷರಸ್ಯ ಉಪವ್ಯಾಖ್ಯಾನ. ಉಪವ್ಯಾಖ್ಯಾನ ಅಂದ್ರೆ ಅಕ್ಷರದ ಉಪ ಅಂದ್ರೆ ಅದರ ಹತ್ತಿರದಲ್ಲಿ ಇರತಕ್ಕಂಥದ್ದು, ಭಗವಂತನ ಹತ್ತಿರದಲ್ಲಿರುವಂತಹದ್ದು ಅಂದ್ರೆ ಭಗವಂತನಿಗೆ ಅತ್ಯಂತ ಸಮೀಪವಾದ ನಾಮ, ಅತ್ಯಂತ ಪ್ರಿಯವಾದ ನಾಮ ಓಂಕಾರ. ಅದರ ವ್ಯಾಖ್ಯಾನ ಅದರ ವಿವರಣೆಯನ್ನ ನಾವು ಕೊಟ್ಟ ಹಾಗಾಯಿತು. ಏನ್ ಕೊಟ್ಟ ಹಾಗಾಯ್ತು ಈಗ ಅಂದ್ರೆ ಸ್ಥೂಲವಾಗಿ ಓಂಕಾರ ವಾಚ್ಯನಾದ ಭಗವಂತ ಎಲ್ಲ ಗುಣಗಳಿಂದ ಪೂರ್ಣನಾಗಿದ್ದಾನೆ, ಎಲ್ಲ ಪ್ರಪಂಚದ ಒಳಗೂ ಹೊರಗೂ ತುಂಬಿದ್ದಾನೆ, ಅವನು ಎಲ್ಲಕ್ಕಿಂತ ಅತ್ಯಧಿಕ ಉತ್ತಮನಾಗಿದ್ದಾನೆ ಮತ್ತು ಹೀಗೆ ಅಂತ ಎಲ್ಲ ವೇದಗಳಿಂದ ಜ್ಞೇಯನಾಗಿದ್ದಾನೆ. ಇದು ಸ್ಥೂಲವಾಗಿ ಓಂಕಾರದ ಅರ್ಥ. ಓಂ ಅನ್ನುವುದಕ್ಕೆ ನಿನ್ನೆ ನಾನು ಹೇಳಿದಂತಹ ಅರ್ಥಗಳು, ಆ ಅಂದರೆ ಅಧಿಕ, ಓ ಅಂದರೆ ಉಚ್ಚ, ಮಾನ್ಯ ಜ್ಞೇಯ, ಎಲ್ಲಕ್ಕಿಂತ ಉತ್ತಮ ಸರ್ವೋತ್ತಮ ಅಂತ ಎಲ್ಲ ವೇದಗಳಿಂದ ಜ್ಞೇಯನಾದ ಭಗವಂತ ಓಂ ಅವತಿ ಎಲ್ಲ ಗುಣಗಳಿಂದ ಪೂರ್ಣನಾಗಿದ್ದಾನೆ, ಸರ್ವಸಮರ್ಥನಾಗಿದ್ದಾನೆ ಮತ್ತು ಎಲ್ಲ ಜಗತ್ತಿನಲ್ಲಿಯೂ ಕೂಡ ಒಳಗೂ ಹೊರಗೂ ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ತುಂಬಿದ್ದಾನೆ ಅನ್ನೋದನ್ನ ಓಂಕಾರದ ಅರ್ಥ ಅಂತ ತಿಳ್ಕೊಂಡ್ರೆ ಇದು ವಿದ್ಯೆ. ಇಷ್ಟು ವಿವರಣೆ ಕೊಡೋದಕ್ಕೋಸ್ಕರವೇ ಅವನು ಅಧಿಕ ಸರ್ವೋತ್ತಮ ಯಾಕೆ ಅನ್ನೋದನ್ನು ವಿವರಿಸುವುದಕ್ಕೋಸ್ಕರ ಅಲ್ಲಿಂದ ನಾವು ಎಲ್ಲ ತಾರತಮ್ಯವನ್ನು ಹೇಳ್ತಾ ಬರ್ತೀವಿ. ಭೂಮಿಯಲ್ಲಿ ಇರತಕ್ಕಂತಹ ಜೀವಜಾತದಿಂದ ಹಿಡಿದು ಭಗವಂತನ ತನಕ ಎಂಟು ಮಜಲುಗಳಲ್ಲಿ, ಎಂಟು ಮಜಲುಗಳು ಹೇಳಿದ್ರೆ ಎಂಟೇ ಅಲ್ಲ, ಇಲ್ಲಿ ಹೇಳಿದ್ದು ಎಂಟು, ಆದರೆ ನಿಜವಾಗಿ ಎಂಟಕ್ಕಿಂತಲೂ ಹೆಚ್ಚು ತಾರತಮ್ಯಗಳಿವೆ. ಮಧ್ಯದ ತಾರತಮ್ಯ ಬಿಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿ ಭೂಮಿ ಆದ ಮೇಲೆ ವರುಣನನ್ನು ಹೇಳಿದರು ಜನದೇವತೆ. ಭೂಮಿ ಎನ್ನುವುದು ಹದಿನೆಂಟನೇ ಮೆಟ್ಟಲಲ್ಲಿ ಇರತಕ್ಕಂಥದ್ದು, ವರುಣ ಈ ಹದಿಮೂರನೇ ಮೆಟ್ಟಲಲ್ಲಿ ಇರತಕ್ಕವ. ಹದಿನೆಂಟರಿಂದ ಹದಿಮೂರು ತನಕ ಮಧ್ಯದಲ್ಲಿ ಅನೇಕ ದೇವತೆಗಳಿದ್ದಾರೆ. ಆಮೇಲೆ ವರುಣ ಆದ್ಮೇಲೆ ಹನ್ನೆರಡನೇ ಮೆಟ್ಟಲಲ್ಲಿ ಸೂರ್ಯ ಚಂದ್ರ ಇದ್ದಾರೆ, ಅದನ್ನು ಕೂಡಲೇ ಹೇಳಿದ್ರು. ಹನ್ನೆರಡನೇ ಮೆಟ್ಟಲಾದ್ಮೇಲೆ ಐದನೇ ಮೆಟ್ಟಲಲ್ಲಿ ಶಿವನನ್ನು ಹೇಳಿದ್ರು. ಹನ್ನೆರಡನೇ ಮೆಟ್ಟಲಿಂದ ಐದನೇ ಮೆಟ್ಟಲಿನ ಮಧ್ಯದಲ್ಲಿ ಹನ್ನೆರಡು ಮಂದಿ ದೇವತೆಗಳಿದ್ದಾರೆ, ಅದು ಪಾರ್ವತಿ ಇದ್ದಾರೆ ಶಿವನ ನಂತರ, ಇದು ಕೆಳಗೆ. ಅದರ ಕೆಳಗೆ ಇಂದ್ರ ಕಾಮರಿದ್ದಾರೆ, ಅದರ ಕೆಳಗೆ ಅನಿರುದ್ಧ ಇದ್ದಾನೆ, ಸ್ವಾಯುಭೋಮನು ಇದ್ದಾನೆ, ದಕ್ಷ ಪ್ರಜಾಪತಿ ಇದ್ದಾನೆ, ಬೃಹಸ್ಪತಿ ಇದ್ದಾನೆ, ಅಲ್ಲ ಅಹಂಪ್ರಾಣ ಇದ್ದಾನೆ, ಪ್ರವಾಹವಾಯು ಇದ್ದಾನೆ, ಅದಾದ ಮೇಲೆ ಸೂರ್ಯಚಂದ್ರನು, ಹೀಗೆ ಮಧ್ಯದಲ್ಲಿ ಅನೇಕ ದೇವತೆಗಳಿದ್ದಾರೆ. ಇಲ್ಲಿ ಸ್ಥೂಲವಾಗಿ ನಮ್ಮ ಲೌಕಿಕ ಜೀವನದಲ್ಲಿ ಕಾಣತಕ್ಕ ಮುಖವನ್ನು ಇಟ್ಟುಕೊಂಡು ಮಾತ್ರ ಹೇಳಿದ್ದಾರೆ. ಮಣ್ಣು, ನೆಲ, ನೆಲದಲ್ಲಿ ಬೆಳೀತಕ್ಕಂಥ, ನೆಲದಲ್ಲಿ ನೆಲಕ್ಕೆ ಜೀವದಾನ ಮಾಡತಕ್ಕಂಥ ನೀರು, ನೀರಿನಿಂದ ಬೆಳೀತಕ್ಕಂಥ ವನಸ್ಪತಿಗಳು, ವನಸ್ಪತಿಗಳನ್ನು ತಿಂದು ಬೆಳೆಯತಕ್ಕಂಥ ದೇಹ, ಇಷ್ಟು ಲೌಕಿಕ ಮುಖವನ್ನು ಮಾತ್ರ ಇಟ್ಟುಕೊಂಡಿಲ್ಲ ಅಂದ್ರೆ ಅಭಿಮಾನ ದೇವತೆಗಳನ್ನು ಹೇಳಿದ್ರು. ಆದ್ರೆ ನಿಜವಾಗಿ ತಗೊಂಡ್ರೆ ಇಲ್ಲಿ ದೇಹ ಅಂತಿದೆ. ದೇಹ ಅಂತಂದ್ರೆ ಬರೀ ದೇಹ ಅಲ್ಲ, ದೇಹದಲ್ಲಿ ಇಂದ್ರಿಯಗಳಿವೆ. ಇಂದ್ರಿಯ ಅಭಿಮಾನ ದೇವತೆಗಳಿದ್ದಾರೆ, ಅದರಲ್ಲಿ ಬರ್ತಾನೆ ಇಂದ್ರ ಬರ್ತಾನೆ, ಕಾಮ ಬರ್ತಾನೆ, ಚಂದ್ರ ಬರ್ತಾನೆ, ಸೂರ್ಯ ಬರ್ತಾನೆ, ಯಮ ಬರ್ತಾನೆ, ಪ್ರವಾಹವಾಯು ಬರ್ತಾನೆ, ಅನಿರುದ್ಧ ಬರ್ತಾನೆ, ಬೃಹಸ್ಪತಿ ಬರ್ತಾನೆ, ದಕ್ಷ ಪ್ರಜಾಪತಿ ಬರ್ತಾನೆ, ಈ ಎಲ್ಲ ದೇವತೆಗಳು ಬರ್ತಾರೆ. ಹಾಗೆಯೇ ಹದಿನೆಂಟನೇ ಕಕ್ಷೆಯಲ್ಲಿ ಪೃಥ್ವಿ ಇದ್ದಾರೆ ಅಷ್ಟೇ ಅಲ್ಲ, ಪಂಚಭೂತಗಳು ಇವೆ. ನಾವು ಪೃಥ್ವಿ ಮಾತ್ರ ಅಲ್ಲ, ಪೃಥ್ವಿಯನ್ನು ಮಾತ್ರ ತಗೊಂಡಿದ್ದಾರೆ. ನೆಲದಲ್ಲಿ ನಾವು ಇರುವುದು, ನೆಲ ಮತ್ತು ನೀರು ಎಲ್ಲ ತಗೊಂಡಿದ್ದಾರೆ. ಪೃಥ್ವಿ ಅಪ್ಪು ತೇಜಸ್ಸು ವಾಯು ಆಕಾಶ ಬಿಟ್ಟಿದ್ದಾರೆ, ಅದರ ದೇವತೆಗಳಿದ್ದಾರೆ. ಪಾವಕ ಇದ್ದಾರೆ, ವಾಯು ಪ್ರವಾಹ ವಾಯು ಇದ್ದಾರೆ, ಆಕಾಶದಲ್ಲಿ ವಿನಾಯಕ ಇದ್ದಾರೆ, ಹೀಗೆ ಅನೇಕ ತತ್ವಾಭಿಮಾನಿ ದೇವತೆಗಳೆಲ್ಲ ಇದ್ದಾರೆ. ಇದು ಒಂದು ಉಪಾಸನೆ. ಈ ಉಪಾಸನೆಯಲ್ಲಿ ಬಹಿರ್ಮುಖವಾಗಿ ನಮ್ಮ ದೇಹದ ಬೆಳವಣಿಗೆಗೆ ಬೇಕಾದ ಸಾಕ್ಷಾತ್ ವಸ್ತುಗಳನ್ನು ಇಟ್ಟುಕೊಂಡು ಎಂಟು ಮಜಲನ್ನು ತೋರಿಸಿದ್ದಾರೆ ಅಷ್ಟೇ. ಆದರೆ ಇದೆಲ್ಲವನ್ನೂ ತಿಳ್ಕೊಂಡ್ರೆ ಇದು ಎಂಟನ್ನೇ ತಿಳ್ಕೊಳ್ಳುವುದಲ್ಲ, ಉಪದೇವತೆಯ ಸ್ಥಾನಮಾನವನ್ನು ತಿಳ್ಕೊಂಡು ಆ ದೇವತಾ ತಾರತಮ್ಯದ ಅಂತದಲ್ಲಿ ಇರತಕ್ಕವ ಅಧಿಕ ಉಚ್ಚ ಅವನು ಓಂಕಾರ ವಚ್ಚ. ಅದಾಗಿ ಓಂಕಾರ ವಚ್ಚತ್ವ ಯಾರಿಗೂ ಇಲ್ಲ. ಒಂದು ವಿಶೇಷ ಏನು ಅಂದ್ರೆ, ಭಗವಂತನಿಗೆ ಏನೇನು ಹೆಸರುಗಳಿವೆ ಆ ಹೆಸರುಗಳನ್ನೆಲ್ಲ ನಾವು ನಮ್ಮ ಮಕ್ಕಳಿಗೆ ಇರ್ತೇವೆ. ಏನೇ ಹೆಸರಿದ್ರು, ನಾರಾಯಣ ಅಂದ್ರೆ ನಾರಾಯಣ, ಕೃಷ್ಣ ಅಂದ್ರೆ ಕೃಷ್ಣ, ರಾಮ ಅಂದ್ರೆ ರಾಮ, ಗೋವಿಂದ ಅಂದ್ರೆ ಗೋವಿಂದ, ಕೇಶವ ಅಂದ್ರೆ ಕೇಶವ, ವಿಷ್ಣು ಅಂದ್ರೆ ವಿಷ್ಣು, ಏನ್ ಹೆಸರಿದ್ರು ನಾವು ಅದನ್ನು ತಂದು ನಮ್ಮ ಮಕ್ಕಳಿಗೆ ಇರ್ತೇವೆ. ಭಗವಂತನ ನಾಲ್ಕು ಹೆಸರುಗಳನ್ನು ಅಂದ್ರೆ ಯಾರಿಗೂ ಇರಬಹುದು. ಓಂ ಅದು ಸಿನಿಮಾ ಕೇಳಿದ್ದಾರೆ ಅಷ್ಟೇ, ಮನುಷ್ಯರು ಯಾರಿಗೂ ಇರೋಲ್ಲ. ಓಂ ಅಂತ ಒಂದು ಹೆಸರು, ಆ ಅಂತ ಒಂದು ಹೆಸರು, ಓ ಅಂತ ಒಂದು ಹೆಸರು, ಮಾ ಅಂತ ಒಂದು ಹೆಸರು. ಈ ಆ ಓ ಮಾ ಓಂ ಇದು ಮೂರು ಅಕ್ಷರಗಳು ಮತ್ತು ಮೂರು ಅಕ್ಷರಗಳ ಸಮಷ್ಟಿಯಾಗಿರತಕ್ಕಂತಹ ಓಂಕಾರ. ಇದು ಕೇವಲ ಭಗವಂತನ ವೇದವೇದ್ಯವಾದ ಹೆಸರು, ಇದನ್ನು ಯಾರಿಗೂ ಇರೋದಿಲ್ಲ. ಆ ಅಕಾರದಿಂದ ಇನ್ನೊಂದು ಶಬ್ದ ನಿಷ್ಪನ್ನ ಆಯಿತು, ಅಹಂ ಅಂತ, ಅದು ಕೂಡ ಭಗವಂತನ ಹೆಸರು. ಆದರೆ ಅದನ್ನ ನಾನು ನಾನು ಅಂತ ನಾವು ಬಳಸಿಬಿಟ್ಟೆವು, ಅಹಂ ಮೊದಲು ನಾನು ಅಂತ ಹೇಳಿಬಿಟ್ಟು. ಯಾಕೆಂದ್ರೆ ನಮ್ಮ ಅಹಂಕಾರದಿಂದ ಭಗವಂತನ ಬರೆದು ನಾನು ತಿಳ್ಕೊಂಡು ಬಿಟ್ಟೆವು ಅಹಂ ಅನ್ನೋದನ್ನ. ಅದು ಕೂಡ ಭಗವಂತನ ಹೆಸರು, ಅಹ ಮತ್ತು ಅಹಂ. ಅಹ ಇದು ಪ್ರಥಮ ತತ್ರಾಗತಂ ಅಹಮಿತಿ, ಅಹ ಅಕಾರ ಅನ್ನೋದು ಭಗವಂತನ ಹೆಸರು, ಅದರಿಂದ ಅಹಂ ಅನ್ನೋದು ಭಗವಂತನ ಹೆಸರು. ಆಮೇಲೆ ಇದು ಇದೆಲ್ಲ ಅಹಂ ಅನ್ನೋದನ್ನು ನಾವು ನಮಗೆ ಬಳಸಿಕೊಂಡೆವು. ಆದರೆ ಆ ಊ ಮಾ ಈ ಮೂರು ಅಕ್ಷರಗಳು ಮತ್ತು ಈ ಮೂರು ಅಕ್ಷರಗಳ ಸಮಷ್ಟಿ ರೂಪವಾಗಿರತಕ್ಕಂಥ ಓಂ ಅನ್ನುವ ಅಕ್ಷರ, ಇದು ಮಾತ್ರ ಭಗವಂತನ ಅಸಾಧಾರಣ ನಾಮ. ಭಗವಂತನೇ ತನ್ನ ಹೆಸರುಗಳನ್ನು ದೇವತೆಗಳಿಗೆ ಕೊಟ್ಟಿದ್ದಾರೆ. ಭಗವಂತನ ಹೆಸರುಗಳನ್ನ ದೇವತೆಗಳು, ಯಾಕಂದ್ರೆ ಇಂದ್ರ ಅಂದ್ರೆ ಸರ್ವಸಮರ್ಥ ಅಂತ ಅರ್ಥ, ಅದು ಭಗವಂತನ ಹೆಸರು. ಅದನ್ನ ಇಂದ್ರನಿಗೆ ನಾವು ಕರಿತೇವೆ. ಭಗವಂತನೇ ತನ್ನ ಹೆಸರುಗಳನ್ನ ದೇವತೆಗಳಿಗೆ ಕೊಟ್ಟ. ಆದರೆ ಆದಿತ್ಯ ಅಂತ ಭಗವಂತನ ಹೆಸರು, ಸೂರ್ಯನಿಗೂ ಆ ಹೆಸರು. ಈಗ ಭಗವಂತನ ಹೆಸರುಗಳು ದೇವತೆಗಳಿಗೆ ಬಂತು, ಇಂದು ಅಂತ ಭಗವಂತನ ಹೆಸರು, ಅದೇ ಚಂದ್ರನಿಗೂ ಬಂತು. ಈ ಎಷ್ಟೋ ಭಗವಂತನ ಹೆಸರುಗಳು ಬಂತು, ಆದರೆ ಭಗವಂತ ತನ್ನ ಹೆಸರುಗಳನ್ನ ದೇವತೆ ಯೋ ದೇವಾನಾಮ ಏಕಾಯವ ದೇವತೆಗಳಿಗೆ ಹೆಸರು ಕೊಟ್ಟವ. ಅದು ಯಾವ ದೇವತೆಗೂ ಓಂ ಅಂತ ಹೆಸರು ಕೊಟ್ಟಿಲ್ಲ, ಆ ಓಂ ಅನ್ನುವ ಹೆಸರು. ಅದನ್ನ ಎಕ್ಸ್ಕ್ಲೂಸಿವ್ ಆಗಿ ತನ್ನ ಹೆಸರನ್ನಾಗಿಯೇ ಭಗವಂತ ಇಟ್ಟುಕೊಂಡ. ಅದರಿಂದ ಓಂಕಾರ ಅನ್ನೋದು ಭಗವಂತನ ಉಪಾಸನೆಯಲ್ಲಿ ಎಕ್ಸ್ಕ್ಲೂಸಿವ್ ಮಂತ್ರ. ಬೇರೆ ಶಬ್ದ ಆದರೂ ಬೇರೆ ದೇವತೆಗಳಲ್ಲಿ ಇರಬಹುದು. ಇವಾಗ ವೇದದಲ್ಲಿ ಅಗ್ನಿ ಸೂಕ್ತ ಇದೆ, ಅಗ್ನಿ ಸೂಕ್ತದಲ್ಲಿ ಅಗ್ನಿ ಅನ್ನುವ ಪ್ರತೀಕ, ಆ ಪ್ರತೀಕದಲ್ಲಿ ಭಗವಂತನ ಉಪಾಸನೆ. ಒಂದು ಪ್ರತೀಕವು ಅಗ್ನಿ ಅನ್ನುವಂಥದ್ದಿದೆ, ಆದರೆ ಓಂಕಾರದಲ್ಲಿ ಓಂಕಾರಕ್ಕೂ ಪ್ರತೀಕ ಇದೆ. ಯಾವುದು ಅಂತಂದ್ರೆ ಓಂಕಾರ ವಾಚ್ಯವಾದ ಪ್ರತೀಕ ಅಲ್ಲ, ಓಂಕಾರ ವಾಚ್ಯವಾದ ಭಗವಂತನಿಗೆ ಮುಖ್ಯ ಪ್ರತೀಕ ಪ್ರಾಣದೇವ. ಅದನ್ನೇ ಅಲ್ಲಿ ಹೇಳಿದ್ದು, ಪ್ರಾಣದೇವರು ಭಗವಂತನ ಅನಂತರ ಇರತಕ್ಕಂತಹ ಅತ್ಯಂತ ಸಮೀಪದ ತತ್ವ. ಪ್ರಾಣ ಭಾರತೀಯರಲ್ಲಿ ಭಗವಂತನನ್ನು ಉಪಾಸನೆ ಮಾಡಿ ಅದರಿಂದ ಭಗವಂತನನ್ನು ಒಡಿಸಿಕೊಳ್ಳಬೇಕು. ಅದಕ್ಕೋಸ್ಕರವೇ ಅಲ್ಲಿ ಅವರು ದಂಪತಿಗಳನ್ನು ಹೇಳಿದ್ದು. ಕೊನೆಯದಾಗಿ ಋಗ್ವೇದ ಮತ್ತು ಸಾಮವೇದ, ಋಕ್ಸಾಮಗಳು, ಋಕ್ಸಾಮಗಳು ಅಂತಂದ್ರೆ ಮುಖ್ಯ ಪ್ರಾಣ ಮತ್ತು ಭಾರತೀಯ. ಈ ಋಗ್ವೇದದಲ್ಲಿಯೂ ಹಾಗೆ ಋಕ್ಸಾಮ ಅನ್ನೋದು ಒಂದು ಜೋಡಿ, ಋಗ್ವೇದ ಸಾಮವೇದ ಒಂದು ಜೋಡಿ, ಯಜುರ್ವೇದ ಬೇರೆ, ಅಥರ್ವೇದ ಬೇರೆ. ಯಾಕೆಂದ್ರೆ ಋಗ್ವೇದದ ಮಂತ್ರಗಳು ಸಾಮವೇದ ಕಾರಣ, ಸಾಮವೇದದ ಬೇರೆ ಮಂತ್ರಗಳಿಲ್ಲ. ಅದರಿಂದ ಋಗ್ವೇದವೇ ಸಾಮವೇದ ಸೇರಿಬಿಡೋದು. ಗಾನ ಸೇರಿದಾಗ ಋಗ್ವೇದಕ್ಕೆ ಅದು ಸಾಮವೇದ ಆಗುತ್ತೆ. ವೇದ ಋಗ್ವೇದವೇ, ಸಾಮವೇದಕ್ಕೆ ಬೇರೆ ಮಂತ್ರಗಳಿಲ್ಲ. ಅದರಿಂದ ಋಗ್ ಮತ್ತು ಸಾಮಗಳು ವೇದದಲ್ಲಿಯೂ ಜೋಡಿ, ಅದರ ಅಭಿಮಾನಿ ದೇವತೆಗಳಾಗಿರತಕ್ಕಂಥ ಭಾರತೀಯ ಮುಖ್ಯಪ್ರಾಣರು ಒಂದು ಜೋಡಿ. ಆ ಜೋಡಿಯಲ್ಲಿ ಭಗವಂತನನ್ನ ಅನುಸಂಧಾನ ಪ್ರತೀಕ, ಅದರ ಮೂಲಕ ಭಗವಂತನನ್ನ ಸೇರು, ಅವರು ಸಾಕ್ಷಾತ್ ಭಗವಂತನನ್ನ ಸೇರುತ್ತಾರೆ ಭಾರತೀಯ ಮುಖ್ಯಪ್ರಾಣರು, ನಾವು ಅವರ ಮೂಲಕ ಭಗವಂತನನ್ನು ಸೇರಬೇಕು. ಅದಕ್ಕೋಸ್ಕರ ಅವರು ಓಂಕಾರದ ಉಪಾಸನೆಗೆ ಪ್ರತೀಕ ಯಾರು ಅಂತಂದ್ರೆ ಪ್ರಾಣದೇವರೇ, ಪ್ರಾಣದೇವರ ಪ್ರತೀಕದಲ್ಲಿ. ಆದ್ರಿಂದಲೇ ನಮಗೆ ಒಂದು ಉಪಾಸನೆಯ ಪದ್ಧತಿಯನ್ನ ಹೇಳಿಕೊಟ್ಟಿದ್ದೆ. ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ, ನಾನು ಹೃತ್ಕಮಲ ಮಧ್ಯ ನಿವಾಸಿ, ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀನಾರಾಯಣ ಅಂತ. ಆದ್ರಿಂದ ಪ್ರಾಣ ಮತ್ತು ಭಾರತೀಯ ತತ್ವದ ಪ್ರತೀಕದಲ್ಲಿಯೇ ಓಂಕಾರ ವಚನಾದ ಭಗವಂತನನ್ನು ಉಪಾಸನೆ ಮಾಡಬೇಕು. ನೇರ ಅಲ್ಲದೆ ನಮ್ಮ ಹೃದಯದಲ್ಲಿ ಉಪಾಸನೆ ಮಾಡಬೇಕು. ಹೃತ್ಕಮಲ ಹೃದಯದಲ್ಲಿ ಏನಿದೆ, ಹೃದಯದಲ್ಲಿ ನನ್ನ ಶಿವ ಇದೆ, ಆತ್ಮ ಇದೆ. ಆ ಆತ್ಮದ ಒಳಗೆ ಪ್ರಾಣದೇವರಿದ್ದಾರೆ, ನನ್ನ ಜೀವನೊಳಗೆ ಜೀವಕಲಾಭಿಮಾನಿಗಳಾಗಿರತಕ್ಕಂತಹ ಪ್ರಾಣದೇವರಿದ್ದಾರೆ. ಅದನ್ನು ನೋಡಿ, ವಿದ್ಯಾ ಮತ್ತು ಶ್ರದ್ಧಾ ಅಂತ, ಆ ವೇದವಿದ್ಯೆ ಪ್ರಾಣದೇವರು. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ, ವೇದವಿದ್ಯೆ ಅದರ ಅಭಿಮಾನಿ ಪ್ರಾಣದೇವರು, ಆದರೆ ಶ್ರದ್ಧಾ ಅದರ ಅಭಿಮಾನಿ ಭಾರತಿ. ಅದರಿಂದ ವಿದ್ಯೆ ಮತ್ತು ಶ್ರದ್ಧೆ ಅಂದರೆ ಭಾರತೀಯ ಮುಖ್ಯ ಪ್ರಾಣ ಇಬ್ಬರು ಬೇಕೇ ಬೇಕು ಅಂತ ಇದೆ ಒಂದು ಕರ್ಮದಲ್ಲಿ ಸಾರ್ಥಕ್ಕೆ ಬರಬೇಕಾಗಿದ್ದರೆ. ಅಜ್ಞಾನ ವೇದ ವಿದ್ಯಾ ಅಂದ್ರೆ ಜ್ಞಾನ, ಜ್ಞಾನ ಕೊಡತಕ್ಕವರು ಪ್ರಾಣದೇವರು, ಶ್ರದ್ಧೆ ಕೊಡತಕ್ಕವರು ಭಾರತಿ. ಅದರಿಂದ ಶ್ರದ್ಧೆ ಮತ್ತು ಜ್ಞಾನ ಅಂದ್ರೆ ಅದೇ ಭಾರತೀಯ ಮುಖ್ಯ ಪ್ರಾಣವೇ ಆಯಿತು. ಆ ಭಾರತೀಯ ಮುಖ್ಯ ಪ್ರಾಣರ ಪ್ರತೀಕದಲ್ಲಿ ನನ್ನ ಜೀವ ಸ್ವರೂಪ, ಹೃದಯದಲ್ಲಿ ಜೀವ ಸ್ವರೂಪ, ಜೀವ ಸ್ವರೂಪದಲ್ಲಿ ಭಾರತೀಯ ಮುಖ್ಯ ಪ್ರಾಣರು, ಭಾರತೀಯ ಮುಖ್ಯ ಪ್ರಾಣರ ಒಳಗೆ ಲಕ್ಷ್ಮೀನಾರಾಯಣ. ಇದು ಉಪಾಸನೆಯ ಕ್ರಮ, ಅದರಲ್ಲಿ ಓಂಕಾರದ ಉಪಾಸನೆ. ಹೀಗೆ ಮಾಡಿದಾಗ ತದೇವ ಉಪಾಸನೆ ಮತ್ತು ಅದರ ತಾರತಮ್ಯದ ಮಜಲುಗಳನ್ನು ಹೇಳತಕ್ಕಂಥ ಒಂದು ಪ್ರಥಮ ಖಂಡ ಇದು. ಈ ಛಾಂದೋಗ್ಯೋಪನಿಷತ್ತಿನ ಒಂದು ಖಂಡ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದೆ ಎರಡನೇ ಖಂಡ, ಎರಡನೇ ಖಂಡದಲ್ಲಿ ಮತ್ತೆ ಓಂಕಾರದ ಉಪಾಸನೆಯನ್ನು ಪ್ರಾಣದೇವರ ಪ್ರತೀಕದಲ್ಲೇ ಮಾಡಬೇಕು ಅಂತ ಇಷ್ಟು ಇಲ್ಲಿ ನಮಗೆ ಗೊತ್ತಾಯ್ತೀಗ. ಅದೇನು, ಯಾವ ಪ್ರತೀಕದಲ್ಲಿ ಮಾಡಬಹುದಲ್ಲ? ನಮ್ಮ ದೇಹದಲ್ಲಿ ತತ್ವಾಭಿಮಾನ ದೇವತೆಗಳಿದ್ದಾರೆ, ಅಗ್ನಿ ಇದ್ದಾರೆ, ವಾಯು ವಾಯು ಪ್ರವಾಹ ಶ್ವಾಸವಾಯು ಇದ್ದಾರೆ, ಭೂತವಾಯು ಇದ್ದಾರೆ, ಬೇರೆ ಬೇರೆ ದೇವತೆಗಳಿದ್ದಾರೆ, ಸೂರ್ಯಚಂದ್ರನಿದ್ದಾರೆ. ನಮ್ಮ ದೇಹದಲ್ಲಿ ಇರತಕ್ಕಂಥ ಯಾವ ದೇವತಾ ಪ್ರತೀಕದಲ್ಲಿಯೂ ಕೂಡ ಉಪಾಸನೆ ಮಾಡಬಹುದು. ನಮ್ಮೊಳಗೆ ಅಗ್ನಿ ಇದ್ದಾರೆ, ಅಗ್ನಿ ಒಳಗೆ ಭಗವಂತ ಓಂಕಾರ ವಚನ ಭಗವಂತ. ಯಾವ ಪ್ರತೀಕದಲ್ಲಿ ಮಾಡಬಹುದಲ್ಲ, ಪ್ರಾಣದೇವರ ಪ್ರತೀಕದಲ್ಲಿಯೇ ಯಾಕೆ ಭಗವಂತನ ಓಂಕಾರದ ಉಪಾಸನೆ ಮಾಡಬೇಕು ಅನ್ನೋದಕ್ಕೆ ಉತ್ತರ ರೂಪವಾಗಿ ಮುಂದಿನ ಘಟ್ಟ ಪ್ರಾಣದೇವರಿಗೆ ಉಪಾಸನೆ ಮಾಡೋದಕ್ಕೆ ಕಾರಣ ಏನು? ಇತರ ದೇವತೆಗಳಲ್ಲಿ ಯಾಕೆ ಉಪಾಸನೆ ಮಾಡಿದರೆ ಫಲ ಕಮ್ಮಿ ಅಥವಾ ಅದು ಗುರುತು ಫಲ ಕೊಡಬಹುದು ಅನ್ನುವಂತಹ ಸಂಗತಿಯನ್ನು ಹೇಳತಕ್ಕ ಎರಡನೇ ಖಂಡವನ್ನ ನಾಳೆ ದಿವಸ ಸೇರಿದಾಗ ನೋಡೋಣ. ಓಂ ಸಹನಾಭವತು ಸಹನೋ ಗುಣತ್ತು ಸಹ ವೀರ್ಯಂಕರವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಂ ಅಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಮಾ ಬ್ರಹ್ಮ ನಿರಾಕರೋತ್. ಅನಿರಾಕರಣಮಸ್ತು ಅನಿರಾಕರಣಂ ಮೇಯಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಸ್ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಛಾಂದೋಗ್ಯ ಉಪನಿಷತ್ತಿನ ಪ್ರಥಮಾಧ್ಯಾಯದ ಮೊದಲನೆಯ ಖಂಡವನ್ನ ನಾವು ಈ ಮೊದಲು ನೋಡಿದ್ದೇವೆ. ಎರಡನೇ ಖಂಡದಲ್ಲಿ ಆ ಉಪಾಸನೆಯ ವಿವರವನ್ನ ಹೇಳ್ತಾರೆ. ಮೊದಲನೇ ಖಂಡದಲ್ಲಿ ಭಗವಂತನ ಉಪಾಸನೆಗೆ ಮೂರು ಮಂತ್ರಗಳನ್ನು ಕೊಟ್ಟಿದ್ದಾರೆ. ಒಂದು ಓಂಕಾರ, ಒಂದು ಅಕ್ಷರ, ಒಂದು ಉದ್ಗೀತ, ಮೂರು ಶಬ್ದಗಳನ್ನು ಕೊಟ್ಟಿದ್ದಾರೆ. ಭಗವಂತನನ್ನು ಓಂ ಅಂತ ಉಪಾಸನೆ ಮಾಡಬೇಕು, ಭಗವಂತನನ್ನು ಅಕ್ಷರ ಅಂತ ಉಪಾಸನೆ ಮಾಡಬೇಕು, ಭಗವಂತನನ್ನು ಉದ್ಗೀತ ಅಂತ ಉಪಾಸನೆ ಮಾಡಬೇಕು. ಇದರ ಅರ್ಥವನ್ನು ನಾವು ನೋಡಿದ್ದೇವೆ. ಎಲ್ಲ ಕಡೆಯೂ ತುಂಬಿರುವ, ಎಲ್ಲ ಗುಣಗಳಿಂದ ತುಂಬಿರುವ, ಎಲ್ಲದರ ಒಳಗೂ ಪ್ರವೇಶ ಎಲ್ಲ ಕಡೆಯೂ ತುಂಬಿರುವ, ಎಲ್ಲ ಗುಣಗಳಿಂದ ತುಂಬಿರುವ, ಎಲ್ಲದರ ಒಳಗೂ ಪ್ರವೇಶ ಮಾಡಿ ಎಲ್ಲವನ್ನು ರಕ್ಷಿಸುವ, ಎಲ್ಲವನ್ನೂ ತಿಳಿದಿರುವ ಭಗವಂತರನ್ನ, ಎಲ್ಲವನ್ನೂ ಸಂಹರಿಸುವ, ಅದರ ಸ್ವಯಂ ನಾಶರಹಿತನಾದ ಆನಂದರೂಪನಾದ, ಎಲ್ಲ ವೇದಗಳಲ್ಲಿ ಸರ್ವೋತ್ತಮ ಅಂತ ಪ್ರತಿಪಾದ್ಯನಾದ, ಇಂದ್ರಿಯಗಳಲ್ಲಿ ಇದ್ದು ಇಂದ್ರಿಯಗಳನ್ನು ನಿಯಮಿಸುವ ಶಕ್ತಿ ಅಂತ ಒಟ್ಟಿಗೆ ಓಂ ಅಕ್ಷರಂ ಉದ್ಗೀತಂ ಅನ್ನುವ ಶಬ್ದಗಳ ತಾತ್ಪರ್ಯವನ್ನು ನಾನು ಈ ಅರ್ಥಾನುಸಂಧಾನ ಪೂರ್ವಕವಾಗಿ ಈ ಮೂರು ನಾಮಗಳಿಂದ ಓಂ ಅಕ್ಷರಂ ಉದ್ಗೀತಂ ಅಂತ ಭಗವಂತರನ್ನು ಉಪಾಸನೆ ಮಾಡಬೇಕು. ಇಷ್ಟು ವಿಷಯ ನಮಗೆ ಪ್ರಥಮ ಖಂಡದಿಂದ ತಿಳಿಯಿತು. ಅವನು ಎಲ್ಲಕ್ಕಿಂತ ದೊಡ್ಡವನು ಯಾಕೆ ಅನ್ನುವುದನ್ನು ತಾರತಮ್ಯವನ್ನು ವಿವರಿಸಿ ಹೇಳಿದರು. ಇಂಥ ಭಗವಂತನನ್ನು ಎಲ್ಲಿ ಉಪಾಸನೆ ಮಾಡಬೇಕು ಅಂತ, ಉಪಾಸನೆ ಮಾಡಲಿಕ್ಕೆ ಒಂದು ಪ್ರತೀಕ ಬೇಕು. ಇವಾಗ ನಾವು ಪೂಜೆ ಮಾಡುವಾಗ ಮನೆಯಲ್ಲಿ ಒಂದು ಪ್ರತಿಮೆಯನ್ನು ಇಟ್ಟು ಪೂಜೆ ಮಾಡ್ತೇವೆ, ಅಥವಾ ಧ್ಯಾನ ಮಾಡುವಾಗ ಮನಸ್ಸಿನಲ್ಲಿ ಭಗವಂತನ ರೂಪ ಒಂದು ಆಕಾರವನ್ನು, ಮಾನಸಿಕವಾಗಿ ಒಂದು ಆಕಾರ ಪ್ರತೀಕವನ್ನು ಕಲ್ಪಿಸಿಕೊಂಡು ಆ ಪ್ರತೀಕದಲ್ಲಿ ಭಗವಂತನ ಉಪಾಸನೆ ಮಾಡ್ತೇವೆ. ಹಾಗೆ ಈ ಓಂಕಾರ ಮತ್ತು ಅಕ್ಷರ ಶಬ್ದವಾಚ್ಯನಾದ, ಉದ್ಗೀತ ಶಬ್ದವಾಚ್ಯನಾದ ಭಗವಂತನನ್ನ ಎಲ್ಲಿ ಉಪಾಸನೆ ಮಾಡಬೇಕು, ಯಾವ ಪ್ರತೀಕದಲ್ಲಿ, ಅದನ್ನ ಮುಖ್ಯ ಪ್ರತೀಕ ಯಾವುದು ಅಂತ. ಎಲ್ಲವೂ ಭಗವಂತನ ಪ್ರತೀಕವೇ. ಆದ್ರೆ ಎಲ್ಲವೂ ಭಗವಂತರ ಪ್ರತೀಕ ಆದರೂ ಕೂಡ ನಾವು ಭಗವಂತರನ್ನ ಎಲ್ಲರಲ್ಲಿ ಉಪಾಸನೆ ಮಾಡುವುದಿಲ್ಲ. ಈ ಕೃಷ್ಣ ಗೀತೆಯಲ್ಲೇ ಹೇಳಿದ್ದಾರೆ, ಶುಚ ಇವ ಶ್ವಭಾಗೀಚ ಪಂಡಿತ ಸಮದರ್ಶನ ಅಂತ. ನಾಯಿಯಲ್ಲೂ ನಾನಿದ್ದೇನೆ, ಆದರೆ ನಾಯಿಯಲ್ಲಿರತಕ್ಕ ಭಗವಂತ ಅಂತ ನಾವು ಉಪಾಸನೆ ಮಾಡುವುದಿಲ್ಲ. ಯಾಕೆಂದ್ರೆ ಪ್ರತೀಕವೂ ಕೂಡ ಪವರ್ಫುಲ್ ಆಗಿರಬೇಕು, ಸತ್ವಶಾಲಿಯಾದ ಪ್ರತೀಕದಲ್ಲಿ ಭಗವಂತನ ಉಪಾಸನೆ ಮಾಡಬೇಕು. ಮತ್ತು ಯಾವುದೋ ಪ್ರತೀಕದಲ್ಲಿ ಭಗವಂತನ ಉಪಾಸನೆ ಮಾಡಿದರೆ ಅದು ಒಳ್ಳೆಯ ಉಪಾಸನೆ ಆಗುವುದಿಲ್ಲ. ಹಾಗಾಗಿ ಭಗವಂತನನ್ನು ಉಪಾಸನೆ ಮಾಡಲಿಕ್ಕೆ ಯಾವ ಪ್ರತೀಕ ಎಲ್ಲಿ ಭಗವಂತನ ಉಪಾಸನೆ ಮಾಡಬೇಕು? ನಮ್ಮ ಹೃದಯದಲ್ಲಿ, ಹೌದು ನಮ್ಮ ಹೃದಯದಲ್ಲಿ, ಯಾವ ಪ್ರತೀಕದಲ್ಲಿ? ಹೃದಯದಲ್ಲಿ ನೇರ ಭಗವಂತನ ಸ್ವರೂಪವನ್ನು ಅನುಸಂಧಾನ ಮಾಡುವುದು, ಅಥವಾ ನಮ್ಮ ಹೃದಯದಲ್ಲಿ ಜೀವ ನಾವು ಇದ್ದೇವೆ, ಈ ದೇಹದ ಹೃದಯ ಭಾಗದಲ್ಲಿ ಜೀವ ಸ್ವರೂಪ ಇದೆ, ಜೀವ ಸ್ವರೂಪದಲ್ಲಿ ಭಗವಂತ ಇದ್ದಾನೆ ಅಂತ ಉಪಾಸನೆ ಮಾಡುವುದು. ಅಂದರೆ ನೇರ ಜೀವ ಸ್ವರೂಪದಲ್ಲಿ ಉಪಾಸನೆ ಮಾಡುವುದಲ್ಲ ಅಂತ ಹೇಳ್ತಾರೆ. ಅಥವಾ ನಮ್ಮ ದೇಹದಲ್ಲಿ ಅನೇಕ ದೇವತೆಗಳಿದ್ದಾರೆ, ಮುಖ್ಯವಾಗಿ ಐದು ದೇವತೆಗಳು. ಅದು ಶಿರಸ್ನಲ್ಲಿ ಇರತಕ್ಕಂತಹ ಉಪಾಸನೆ, ಅಂದರೆ ಭಗವಂತನನ್ನ ಎಲ್ಲಿ ಉಪಾಸ ಮಾಡಬೇಕೆಂಬ ಸ್ಥಾನ ಮತ್ತು ಪ್ರತೀಕ ಎರಡೂ ಬಂತು. ಮುಖದಲ್ಲಿ ಐದು ಮುಖ್ಯವಾದ ಇಂದ್ರಿಯಗಳಿವೆ. ಒಂದು ಶ್ವಾಸೋಚ್ಛ್ವಾಸ ಮಾಡತಕ್ಕಂತಹ ಶ್ವಾಸಕೋಶದಿಂದ ಕೆಲಸ ನಡೆಯುವ ನಮ್ಮ ಬದುಕು ನಡೆಯತಕ್ಕಂತಹ ಮೂಗು. ಇನ್ನೊಂದು ನಾವು ಮಾತನ್ನ, ಇದು ಸಮಸ್ತ ಪ್ರಾಣಿಗಳಿಗೂ ಸಮಾನವಾಗಿರತಕ್ಕಂಥದ್ದು. ಅದರ ನಂತರ ಎರಡನೇದು ವಾಗೀಂದ್ರಿಯ, ಮನುಷ್ಯರಿಗೆ ಮಾತ್ರ ಇರತಕ್ಕಂಥದ್ದು ಮಾತನಾಡತಕ್ಕಂತಹ ವಾಗೀಂದ್ರಿಯ. ಮೂಗಿನ ದೇವತೆ ಶ್ವಾಸವಾಯು, ನಾಸಿಕ್ಯ ವಾಯು ಅಂತ ಹೇಳ್ತಾರೆ, ಅವನನ್ನ ಪ್ರವಾಹ ವಾಯು ಅಂತ ಕರೀತಾರೆ. ವಾಯುದೇವರ ಪುತ್ರನಾದ ಹನ್ನೊಂದನೇ ಕಕ್ಷೆಯಲ್ಲಿ ಬರತಕ್ಕಂಥವನವನು ತಾರತಮ್ಯದಲ್ಲಿ ಪ್ರವಾಹ ವಾಯು. ಅವನಲ್ಲಿ ನಾವು ಉಸಿರಾಡ್ತಾ ಇರುವುದು ಆ ಪ್ರವಾಹದಿಂದಾಗಿ, ಪ್ರವಾಹದ ಒಳಗೆ ಭಗವಂತ ಇದ್ದಾನೆ ಎಂದು ಉಪಾಸನೆ ಮಾಡುವುದು. ಅಥವಾ ನಾವು ಮಾತನಾಡ್ತಾ ಇದ್ದೇವೆ, ನಾವು ಇವತ್ತು ಉದ್ಗೀತಂ ಓಂ ಅಕ್ಷರವಂತ ಶಬ್ದವನ್ನು ಉಚ್ಚಾರ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರುವುದು ನಾಲಿಗೆಯಲ್ಲಿ ಆ ಮಾತು ಬರುವುದರಿಂದ. ಪ್ರಾಣಿಗಳಿಗೆ ಆ ಉಚ್ಚಾರ ಮಾಡಲಿಕ್ಕೆ ಬರುವುದಿಲ್ಲ. ಅದರಿಂದ ನಮಗೆ ಮಾತು ಕೊಟ್ಟಂತಹ ವಾಗೀಂದ್ರಿಯ ದೇವತೆಯಾದ ಅಗ್ನಿಯಲ್ಲಿ ಉದ್ಗೀತ ನಾಮಕರಾದ ಭಗವಂತ ಇದ್ದಾನೆ ಎಂದು ಉಪಾಸನೆ ಮಾಡಬೇಕು. ಅಥವಾ ನಾವು ಯಾರಾದರೂ ದೊಡ್ಡವರು ತಿಳಿದವರು ಹೇಳಿದ್ದನ್ನ ಕೇಳಿ ಗ್ರಹಣ ಮಾಡ್ತೇವೆ, ಆಮೇಲೆ ನೋಡಿ ಗ್ರಹಣ ಮಾಡ್ತೇವೆ. ಎರಡು ಗ್ರಹಣ ಮಾಡತಕ್ಕಂತಹ ಇಂದ್ರಿಯ ಮತ್ತೆ ಅರಿವೆ, ಕಣ್ಣು ಮತ್ತು ಕಿವಿ. ಕಣ್ಣಿನಲ್ಲಿ ನಾವು ಒಂದು ಸಂಗತಿಯನ್ನ ನೋಡ್ತೇವೆ, ನೋಡಿ ವಿಷಯವನ್ನು ಗ್ರಹಣ ಮಾಡ್ತೇವೆ. ಪ್ರಾಣಿಗಳಿಗೆ ಒಂದು ಸಂಗತಿಯನ್ನು ನೋಡಿದ್ರು ಅದರ ಎಲ್ಲ ವಿವರಗಳನ್ನು ತಿಳಿಯುವುದು ಸಾಧ್ಯ ಇಲ್ಲ ಮನುಷ್ಯರಷ್ಟು. ಹಾಗಾಗಿ ಅನೇಕ ಪ್ರಾಣಿಗಳಿಗೆ ಬಿಳಿ ಮತ್ತು ಕಪ್ಪು ಎರಡೇ, ಅನೇಕ ವರ್ಣಗಳ ಜ್ಞಾನವೇ ಇಲ್ಲ. ಆದ್ರಿಂದ ಕಣ್ಣಿನಿಂದ ನೋಡಿ, ಮನುಷ್ಯರಿಗಿಂತ ಸೂಕ್ಷ್ಮ ದೃಷ್ಟಿ ಇರತಕ್ಕ ಪ್ರಾಣಿಗಳು ಇವೆ. ಅಂತೂ ಕಣ್ಣಿನಿಂದ ನಾವು ಒಂದು ವಿಷಯವನ್ನು ಕುಲಂಕಷವಾಗಿ ತಿಳಿತೇವೆ, ಅಷ್ಟು ಆಳವಾಗಿ ಒಂದು ವಸ್ತುವನ್ನು ತಿಳಿಯುವುದು ಪ್ರಾಣಿಗಳಿಗೆ ಸಾಧ್ಯ ಇಲ್ಲ. ಅವು ನೋಡ್ತಾರೆ, ಇದನ್ನೊಂದು ಆಕಾರ ಕಾಣುತ್ತೆ ಅಷ್ಟೇ. ಅವುಗಳಿಗೆ ಅವುಗಳಿಗೆ ಪರಿಚಿತವಾಗಿರತಕ್ಕಂಥ ತಮ್ಮ ಬಂಧುಗಳು ಅಥವಾ ತಮ್ಮ ಶತ್ರುಗಳು ಇಷ್ಟೇ ಅವುಗಳಿಗೆ ಗೊತ್ತು. ಅದರಿಂದ ಭಯ ಮತ್ತು ಶೋಕ ಆನಂದ ಇಷ್ಟೇ ಹೊರತು ಬೇರೆ ಯಾವ ಭಾವನೆಗಳು ಇಲ್ಲ ಅವುಗಳಿಗೆ. ಅದರಿಂದ ಕಣ್ಣಿನಿಂದ ನಾವು ಜ್ಞಾನವನ್ನು ಪಡಿತೇವೆ. ಕಣ್ಣಿನಿಂದ ಜ್ಞಾನವನ್ನು ಕೊಡತಕ್ಕಂತಹ ಕಣ್ಣಿನಲ್ಲಿ ಅಧಿಷ್ಠಾನ ದೇವತೆಯಾಗಿರತಕ್ಕಂತಹ ಸೂರ್ಯನಲ್ಲಿ ಭಗವಂತನನ್ನು ಉದ್ಗೀತ ನಾಮಕರಾದ ಉಪಾಸನೆ ಮಾಡಲು, ಅಥವಾ ನಮಗೆ ಕಾಣದ ಸಂಗತಿಗಳನ್ನು ಕೇಳಿ ತಿಳ್ಕೊಳ್ಳುವಂತಹ ಶಕ್ತಿ ಕೊಟ್ಟು ಶ್ರೋತ್ರೇಂದ್ರಿಯವನ್ನು ಕೊಟ್ಟಿದ್ದಾನೆ ಭಗವಂತ. ಪ್ರಾಣಿಗಳಿಗೆ ಕಿವಿ ಇದೆ, ಬರೇ ಸದ್ದು ಕೇಳುತ್ತೆ, ಯಾವ ಜ್ಞಾನವೂ ಬರುತ್ತೆ ಅವಳು ಜ್ಞಾನ ಬರುತ್ತದೆ. ಇವಾಗ ಜಿಂಕೆಗೆ ಹುಲಿ ಗರ್ಜನೆ ಕೇಳಿದ್ರೆ ಓಹೋ ನನ್ನನ್ನು ತಿನ್ನುವ ಒಂದು ಪ್ರಾಣಿ ಇದೆ ಅಷ್ಟೇ, ಇನ್ನೇನು ತಿಳಿದಿಲ್ಲ ಅವಳಿಗೆ. ಅದರಿಂದ ಭಾಷೆಯ ಮೂಲಕ ಅನೇಕ ಅಪೂರ್ವ ಅರ್ಥಗಳನ್ನ, ಅದಕ್ಕಿಂತ ಹೆಚ್ಚು ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗಿರತಕ್ಕಂತಹ ಕಿವಿಯಲ್ಲಿ ಅಧಿಷ್ಠಾನ ದೇವತೆಯಾದ ಚಂದ್ರನಲ್ಲಿ ಭಗವಂತನನ್ನ ಉಪಾಸನೆ ಮಾಡಬೇಕು. ಇವೆಲ್ಲ ಭಗವಂತನನ್ನು ಉಪಾಸನೆ ಮಾಡಬಹುದಾದಂತಹ ಅಧಿಷ್ಠಾನಗಳು. ಅಥವಾ ಇದೆಲ್ಲವೂ ಕೆಲಸ ಮಾಡುವುದು ಮನಸ್ಸಿರುವುದರಿಂದ. ಮನಸ್ಸು ಇಲ್ಲದೇ ಇದ್ರೆ ಕಣ್ಣಿಗೆ ಕಾಣುವುದಿಲ್ಲ, ಕಿವಿಗೆ ಕೇಳುವುದಿಲ್ಲ, ಮಾತು ಹೊರಡುವುದಿಲ್ಲ. ಯೋಚನೆ ಮಾಡಿದ್ದನ್ನು ಮಾತಾಡ್ತೇವೆ, ಯೋಚನೆಯೇ ಇಲ್ಲದೆ ಇದ್ರೆ ಬ್ಲ್ಯಾಂಕ್ ಆದರೆ ಮಾತಾಡ್ಲಿಕ್ಕೆ ಬರುವುದಿಲ್ಲ. ಹೀಗೆ ಮನಸ್ಸು ಅನ್ನತಕ್ಕಂಥದ್ದು ಇದೆಲ್ಲಕ್ಕೂ ಮೂಲದಲ್ಲಿರತಕ್ಕಂಥದ್ದು. ಈ ಉಸಿರಾಟ ಕೂಡ, ಉಸಿರಾಡಬೇಕು ಅಂತ ನಾವು ಇಚ್ಛೆ ಪಟ್ಟಾಗ ಉಸಿರಾಡ್ತೇವೆ. ಉಸಿರಾಡಬಾರದು, ಶ್ವಾಸ ನಿರೋಧ ಮಾಡಬೇಕು ಅಂದ್ರೆ ಪ್ರಾಣಾಯಾಮ ಮಾಡಿ ಉಸಿರನ್ನು ನಿಗ್ರಹ. ಅಂದ ಉಸಿರಾಟವು ಒಂದು ದೃಷ್ಟಿಯಿಂದ ಮನಸ್ಸಿನಿಂದ ನಿಯಂತ್ರಿತ. ಹೀಗೆ ಉಸಿರು, ಮಾತು, ಕಣ್ಣು, ಕಿವಿ ಇವು ನಾಲ್ಕು ಮನಸ್ಸಿನಿಂದ ನಿಯಂತ್ರಿತ. ಅದರಿಂದ ಮನಸ್ಸನ್ನು ನಿಯಂತ್ರಿಸತಕ್ಕಂತಹ ದೇವತೆಗಳಿದ್ದಾರೆ ಗರುಡ ಶೇಷರುದ್ರರು. ಆ ಗರುಡ ಶೇಷರುದ್ರದಲ್ಲಿ ಭಗವಂತ ಉದ್ಗೀತ ನಾಮಕರಾಗಿದ್ದಾನೆ, ಅಕ್ಷರ ನಾಮಕರಾಗಿದ್ದಾನೆ, ಓಂಕಾರ ವಚನಾಗಿದ್ದಾನೆ ಅಂತ ಉಪಾಸನೆ ಮಾಡಬೇಕು ಅಂತ ಒಂದು ಪ್ರಶ್ನೆ. ಉಪಾಸನೆ ಮಾಡುವಾಗ ಯಾವ ಸ್ಥಾನದಲ್ಲಿ, ಯಾವ ದೇವತಾ ಪ್ರತೀಕದಲ್ಲಿ ಭಗವಂತನನ್ನು ಉಪಾಸನೆ ಮಾಡಬೇಕು ಅಂತ, ಅದಕ್ಕೆ ಒಂದು ಕಥಾರೂಪವಾಗಿ ಯಾವುದರಲ್ಲಿ ಉಪಾಸನೆ ಮಾಡಬೇಕು ಅಂದ್ರೆ ಇದು ಯಾವುದರಲ್ಲೂ ಅಲ್ಲ ಅಂತ. ಇದೆಲ್ಲ ಉಪಾಸನೆ ಮಾಡುವ ಎಲ್ಲಿ ಆಯಿತು? ಕಿವಿಯಲ್ಲಿ ಬರುವಂತಹ ಉಪಾಸನೆ, ಕಣ್ಣಿನಲ್ಲಿ ಬರುವಂತಹ ಉಪಾಸನೆ, ಮೂಗಿನಲ್ಲಿ, ಬಾಯಿಯಲ್ಲಿ ಮತ್ತು ಮನಸ್ಸಿನಲ್ಲಿ ಬರುವಂತಹ ಇದೆಲ್ಲ ಕಂಠದ ಮೇಲೆ ಭಗವಂತನ ಉಪಾಸನೆ ಆಯಿತು. ನಾವು ಭಗವಂತನ ಉಪಾಸನೆಯಲ್ಲಿ ಮಾಡಬೇಕು ಅಂದ್ರೆ ಹೃತ್ಕಮಲ ಮಧ್ಯ ನಿವಾಸಿ ಅಂತ ಉಪಾಸನೆ ಹೃದಯದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಹೃದಯದಲ್ಲಿ ಇದೆ ಇವೆಲ್ಲ ಇಲ್ಲ ಅಂತಲ್ಲ, ಕಣ್ಣಿನ ಮೂಲ ಹೃದಯದಲ್ಲೇ ಇರೋದು, ಕಣ್ಣಿನ ಮೇನ್ ಸ್ವಿಚ್ ಹೃದಯದಲ್ಲೇ ಇರೋದು. ಕಿವಿ, ಮನಸ್ಸು, ಮೂಗು, ವಾಗೀಂದ್ರಿಯ, ಮನಸ್ಸು, ಎಲ್ಲ ಕಣ್ಣು, ಕಿವಿ ಎಲ್ಲವೂ ಹೃದಯದಲ್ಲೇ ಇರೋದು. ಯಾಕೆಂದ್ರೆ ಈ ಇಂದ್ರಿಯಗಳು ಇರುವುದು ಮೂಲತಃ ಸೂಕ್ಷ್ಮ ಶರೀರದಲ್ಲಿ, ಲಿಂಗ ಶರೀರದಲ್ಲಿ, ಅದಿರುವುದು ಹೃದಯದಲ್ಲಿ. ಇವು ಎಲ್ಲ ಹೃದಯದಲ್ಲೇ ಉಪಾಸನೆ ಮಾಡಬಹುದು, ಇವರಲ್ಲಿಯೂ ಕೂಡ, ಶಿರಸ್ಸಿನಲ್ಲಿ ಅಲ್ಲ. ಆದರೆ ಇವರು ಎಲ್ಲರೂ ಹೃದಯದಲ್ಲಿ ಇದ್ರೂ ಕೂಡ ಇವು ಮುಖ್ಯ ಉಪಾಸನೆಯ ಸ್ಥಾನಗಳಲ್ಲ, ಪ್ರತೀಕಗಳಲ್ಲ. ಯಾಕೆಂದ್ರೆ ಇದಕ್ಕಿಂತ ಮುಖ್ಯವಾದ ಒಂದು ಪ್ರತೀಕ ಇದೆ ಹೃದಯದಲ್ಲಿ. ಜೀವದ ಒಳಗೆ ನಿಯಮನ ಮಾಡತಕ್ಕಂಥ ಒಂದು ಶಕ್ತಿ ಇದೆ. ಇವು ಜೀವದ ಒಳಗೆ ಕಣ್ಣು, ಕಿವಿ, ಮೂಗುಗಳನ್ನು ನಿಯಮನ ಮಾಡತಕ್ಕಂಥ ಶಕ್ತಿಗಳಲ್ಲಿ ಜೀವ ಸ್ವರೂಪದ ಒಳಗೆ ಜೀವವನ್ನು ನಿಯಮನ ಮಾಡತಕ್ಕಂಥ ಒಂದು ಶಕ್ತಿ ಇದೆ, ಅದು ಪ್ರಾಣದೇವರು. ಅದರಿಂದ ನನ್ನೊಳಗೆ ಪ್ರಾಣದೇವರಿದ್ದಾರೆ. ಪ್ರಾಣದೇವರಲ್ಲಿ ಓಂಕಾರ ವಾಚ್ಯ, ಅಕ್ಷರ ಶಬ್ದ ವಾಚ್ಯ, ಉದ್ಗೀತ ಶಬ್ದ ವಾಚ್ಯನಾಗಿ ಭಗವಂತ ಇದ್ದಾನೆ. ಇದು ಉಪಾಸನೆಗಳಿಗೆ ಮುಖ್ಯ. ಭಾಗವತದಲ್ಲಿ 11ನೇ ಸ್ಕಂಧದಲ್ಲಿ ಕೃಷ್ಣನೇ ಈ ಮಾತನ್ನು ಹೇಳಿದ್ದಾರೆ. ಉದ್ಧವ ಗೀತೆಯಲ್ಲಿ ವಾಯುವು ಮುಖ್ಯತೆಯ ವಾಯು ತತ್ವದಲ್ಲಿ ಪ್ರಾಣದೇವರಲ್ಲಿ ಅತ್ಯಂತ ಮುಖ್ಯವಾದ ಪ್ರತೀಕ ಅಂತ ತಿಳ್ಕೊಂಡು ಅದರಲ್ಲಿ ನನ್ನನ್ನು ಉಪಾಸನೆ ಮಾಡು. ಇದು ಮುಖ್ಯ ಉಪಾಸನೆ. ಕೆಲವರು ಏನ್ ಹೇಳ್ತಾರೆ ಅಂದ್ರೆ ಉಪಾಸನೆಯಲ್ಲಿ ನಿಕೃಷ್ಟವಾದ ವಸ್ತುವಿನಲ್ಲಿ ಉತ್ಕೃಷ್ಟವಾದದ್ದನ್ನು ಉಪಾಸನೆ ಮಾಡಬೇಕು. ಈಗ ರಾಜನನ್ನು ಭೃತ್ಯ ಅಂತ ಉಪಾಸನೆ ಮಾಡಬಾರದು, ಅದು ಶಿಕ್ಷಾರ್ಹ. ಆದ್ರೆ ಭೃತ್ಯನನ್ನು ರಾಜ ಅಂತ ಉಪಾಸನೆ ಮಾಡಿದ್ರೆ ಭೃತ್ಯನಿಗೆ ಎತ್ತರದ ಸ್ಥಾನ ಕೊಟ್ಟ ಹಾಗಾಯ್ತು. ಸಣ್ಣ ವಸ್ತುವನ್ನು ದೊಡ್ಡ ವಸ್ತುವಾಗಿ ಉಪಾಸನೆ ಮಾಡಬೇಕು ಅಂತ ಕೆಲವರು ಹೇಳ್ತಾರೆ. ಹಾಗೆ ಹೇಳಿದರೆ ಕಣ್ಣಿನಲ್ಲಿ ಉಪಾಸನೆ ಮಾಡಬಹುದು, ಕಿವಿಯಲ್ಲಿ ಉಪಾಸನೆ ಮಾಡಬಹುದು, ಭಗವಂತನನ್ನು ನಾಯಿಯಲ್ಲಿ ಉಪಾಸನೆ ಮಾಡಿ ಇನ್ನು ವಿಶೇಷ. ಯಾಕಂದ್ರೆ ಅತ್ಯಂತ ನಿಕೃಷ್ಟ. ವೇದಾಂತಿಗಳು ಹೇಳತಕ್ಕ ಮಾತಿದ್ರು ನಿಕೃಷ್ಟವಾದ ವಸ್ತುವಿನಲ್ಲಿ ಉತ್ಕೃಷ್ಟವಾದದ್ದನ್ನು ಉಪಾಸನೆ ಮಾಡಬೇಕು ಅಂತ. ಹಾಗೆ ಆದರೆ ನಾಯಿಯಲ್ಲಿ ಭಗವಂತನ ಯಾಕೆ ಉಪಾಸನೆ ಮಾಡಬಾರದು? ಅದು ನಿಕೃಷ್ಟವಾದ ವಸ್ತು. ಹೇಗೆ ಉತ್ಕೃಷ್ಟವಾದ ವಸ್ತುವಿನಲ್ಲಿ ನಿಕೃಷ್ಟ ಅಂತ ಉಪಾಸನೆ ಮಾಡುವುದು ತಪ್ಪು, ಹಾಗೆ ನಿಕೃಷ್ಟ ವಸ್ತುವಿನಲ್ಲಿ ಉತ್ಕೃಷ್ಟ ಅಂತ ಉಪಾಸನೆ ಮಾಡುವುದು ತಪ್ಪೇ. ಯಾಕೆಂದ್ರೆ ರಾಜನನ್ನು ಇವನು ಸೇವಕ ಅಂತ ಉಪಾಸನೆ ಮಾಡಿದ್ರು ರಾಜನೇ ಕೋಪ ಬರುತ್ತೆ, ಸೇವಕನನ್ನು ರಾಜ ಅಂತ ಉಪಾಸನೆ ಮಾಡಿದ್ರು ರಾಜನೇ ಕೋಪ ಬರುತ್ತೆ, ಎರಡು ತಪ್ಪೇ, ಅದು ಎರಡು ಅಸಂಗತ. ಅದರಿಂದ ಈ ಎರಡು ವಿಧವಾದ ಉಪಾಸನೆಯೂ ತಪ್ಪು. ಶ್ರೇಷ್ಠವಾದ ಪ್ರತೀಕದಲ್ಲಿ ಶ್ರೇಷ್ಠವಾದ ಭಗವತ್ತತ್ವವನ್ನು ಉಪಾಸನೆ ಮಾಡಬೇಕು. ಇನ್ನೊಂದೇನು ಅಂದ್ರೆ ಮತ್ತೊಂದು ತಪ್ಪಿತ್ತು, ಪ್ರತೀಕವನ್ನೇ ಉಪಾಸನೆ ಮಾಡುವುದು ಅಂತ. ಮನಸ್ಸನ್ನೇ ಉದ್ಗೀತ ಅಂತ ಉಪಾಸನೆ ಮಾಡುವುದು, ಶ್ರೋತೇಂದ್ರಿಯವನ್ನೇ ಉದ್ಗೀತ ಅಂತ ಉಪಾಸನೆ ಮಾಡುವುದು, ಘಾಣೇಂದ್ರಿಯವನ್ನೇ ಉದ್ಗೀತ ಅಂತ ಉಪಾಸನೆ, ಈ ಒಂದು ಪದ್ಧತಿ ಇದು ಅಸಂಗತ. ಘಾಣೇಂದ್ರಿಯ ಏನು ಉದ್ಗೀತ, ಘಾಣೇಂದ್ರಿಯ ಏನು ಓಂಕಾರ ಶಬ್ದವಾಚ್ಯ, ನಮ್ಮ ಇಂದ್ರಿಯಗಳನ್ನೇ ಭಗವಂತ ಅಂತ ಉಪಾಸನೆ ಮಾಡುವುದು, ಭಗವಂತ ಆ ನಾಮಗಳಿಂದ ಉಪಾಸನೆ ಮಾಡುವುದು, ಇದೆಲ್ಲ ತಪ್ಪು ಸಂಗತಿಗಳು. ಆ ಇಂದ್ರಿಯಗಳಲ್ಲಿ ಇರತಕ್ಕ ದೇವತಾ ಶಕ್ತಿಯಲ್ಲಿ ಭಗವಂತನನ್ನು ಉಪಾಸನೆ ಮಾಡುವುದು, ಇದು ಸರಿಯಾದಂತಹ ವಿಧಾನ. ಹಾಗಾದ್ರೆ ಹೇಗೆ ಓಂಕಾರದ ಉಪಾಸನೆ ಮಾಡಬೇಕು ಅನ್ನುವಂತಹ ಉಪಾಸನೆಯ ಸ್ಪಷ್ಟವಾದ ವಿವರವನ್ನು ಎರಡನೇ ಖಂಡ ಕೊಡುತ್ತೆ. ಮೊದಲು ಉಪಾಸನೆ ಮಾಡಬೇಕು ಅಂತ ಗೊತ್ತಾಯ್ತು. ಭಗವಂತ ಎಲ್ಲಕ್ಕಿಂತ ದೊಡ್ಡ ವಸ್ತು, ಅವರಿಗೆ ಅತ್ಯಂತ ಮುಖ್ಯವಾದ ಮೂರು ಹೆಸರುಗಳಿವೆ. ಓಂ ಅಕ್ಷರಂ ಉದ್ಗೀತಂ, ಉದ್ಗೀತ ಅಥವಾ ಉದ್ಗೀತಂ. ಅವರನ್ನ ಉಪಾಸನೆ ಮಾಡುವುದಕ್ಕೆ ಪ್ರತೀಕ ಮತ್ತು ಸ್ಥಾನ ಹೃದಯದಲ್ಲಿ ಉಪಾಸನೆ ಅಂತ ಗೊತ್ತಾಯ್ತು. ಜೀವದ ಹೃದಯದಲ್ಲಿ, ಬರೀ ಈ ದೇಹದ ಹೃದಯದಲ್ಲಿ ಅಲ್ಲ, ಜೀವದ ಹೃದಯದಲ್ಲಿ, ಜೀವ ಸ್ವರೂಪದ ಒಳಗೆ ಭಗವಂತನನ್ನು ಉಪಾಸನೆ ಮಾಡಬೇಕು. ಯಾವ ದೇವತೆಯ ಪ್ರತೀಕದಲ್ಲಿ ಇತ್ತಂದ್ರೆ ಪ್ರಾಣದೇವರ, ಮುಖ್ಯ ಪ್ರಾಣದ ಪ್ರತೀಕದಲ್ಲಿ. ಅದಕ್ಕೋಸ್ಕರ ಒಂದು ಕಥೆಯನ್ನು ಹೇಳ್ತಾರೆ. ದೇವಾಸುರಾಹ ವೈ ಯತ್ರ ಸಂಗೀತಿರೇ ಉಭಯೇ ಪ್ರಜಾಪತ್ಯಾಹ, ಹಿಂದೊಮ್ಮೆ ಹೀಗೆ ನಡೆಯಿತು ಅಂತ ಒಂದು ಕಥೆ ಹೇಳ್ತಾರೆ. ದೇವಾಸುರಾಹ ಯತ್ರ ಸಂವೇತಿರೇ, ಯಾವ ಸಂದರ್ಭದಲ್ಲಿ, ಯಾವ ಪ್ರಸಂಗದಲ್ಲಿ ದೇವತೆಗಳು ಅಸುರರು ಒಬ್ಬರಿಗೊಬ್ಬರು ಎದುರು ಬದುರಾದರು ಅಂದ್ರೆ ದೇವಾಸುರ ಸಂಗ್ರಾಮ. ಸಂವೇತಿರೇ ಅಂದ್ರೆ ಹೋರಾಟಕ್ಕೋಸ್ಕರ ಎದುರು ಬದುರಾಗುವುದು, ಸಂವೇತ. ದೇವತೆಗಳು ಮತ್ತು ಅಸುರರು ಪರಸ್ಪರ ವಿರೋಧಿಗಳಾಗಿ ಒಬ್ಬರನ್ನೊಬ್ಬರು ಹೋರಾಡುವುದಕ್ಕೆ ಎದುರು ಬದುರಾದಾಗ, ಅಂದ್ರೆ ಸಾತ್ವಿಕ ಶಕ್ತಿ ಮತ್ತು ತಾಮಸ ಶಕ್ತಿ ಒಂದಕ್ಕೊಂದು ಸ್ಪರ್ಧೆಗಳಿ, ಇದು ನಮ್ಮ ದೇಹದಲ್ಲಿಯೂ ನಡೆಯುವಂತಹ ಕ್ರಿಯೆ. ನಮ್ಮಲ್ಲಿ ಇರತಕ್ಕಂತಹ ಸಾತ್ವಿಕ ಶಕ್ತಿ ನಮ್ಮ ಇಂದ್ರಿಯಗಳನ್ನ, ಕಣ್ಣು, ಕಿವಿ, ಮೂಗು, ಎಲ್ಲ ಇಂದ್ರಿಯಗಳನ್ನ ದೇವತೆಗಳು ನಿಯಂತ್ರಿಸ್ತಾ ಇದ್ದಾರೆ. ಕಣ್ಣಿನಲ್ಲಿ ಸೂರ್ಯ ಇದ್ದಾನೆ, ಕಿವಿಯಲ್ಲಿ ಚಂದ್ರ ಇದ್ದಾನೆ, ವಾಕಿನಲ್ಲಿ ಅಗ್ನಿ ಇದ್ದಾನೆ, ಮನಸ್ಸಲ್ಲಿ ಗೊಂಡು ಶೇಷರುದ್ರರು ಇದ್ದಾರೆ, ಕಾಣದಲ್ಲಿ ಪ್ರವಾಹವಾಗಿ ಇದ್ದಾರೆ. ಎಲ್ಲ ಆಯ್ತು. ಅಷ್ಟೇ ಅಲ್ಲ, ಈ ಇಂದ್ರಿಯಗಳಲ್ಲಿ ಅಸುರ ಶಕ್ತಿಗಳು ಇದ್ದಾವೆ. ನಮ್ಮನ್ನ ಕೆಟ್ಟದನ್ನು ನೋಡುವಂತೆ ಮಾಡುವಂತಹ ಅಸುರ ಶಕ್ತಿಗಳು, ಕೆಟ್ಟದ್ದನ್ನು ಕೇಳುವಂತೆ ಮಾಡತಕ್ಕಂತಹ ಅಸುರ ಶಕ್ತಿಗಳು ಕಣ್ಣು ಕಿವಿಗಳಲ್ಲಿ, ಕೆಟ್ಟದಾಗಿ ನಾವು ಉಸಿರಾಡುವಂತೆ ಅಂದ್ರೆ ದುರ್ಗಂಧವನ್ನ ಗ್ರಹಣ ಮಾಡುವಂತೆ ಮಾಡತಕ್ಕಂತಹ ಅಸುರ, ಕೆಟ್ಟ ಮಾತನ್ನ ಆಡುವಂತೆ ಮಾಡುವ, ಸುಳ್ಳನ್ನ ಆಡುವಂತೆ ಮಾಡುವ ಅಸುರ ಶಕ್ತಿಗಳು ನಮ್ಮ ವಾಗೀಂದ್ರಿಯದಲ್ಲಿದ್ದು ನಮ್ಮಿಂದ ಸುಳ್ಳು ಮಾತನಾಡಿಸ್ತವೆ. ಹಾಗೆಯೇ ಒಂದೊಂದು ಮನಸ್ಸಲ್ಲಿ ಹಾಗೆ ಕೆಟ್ಟದ್ದನ್ನ ಯೋಚಿಸುವಂತೆ ಮಾಡುವ ಅಷ್ಟು ದುಷ್ಟಶಕ್ತಿಗಳು ಮನಸ್ಸು. ಹಾಗಾದ್ರೆ ಇಂದ್ರಿಯಾಭಿಮಾನಿ ದೇವತೆಗಳು ಅಂತ ಹೇಳ್ತೇವೆ ನಾವು. ದೇವಾಹ ಅಂತ, ದೇವಾಹ ಅಂತ ಅನ್ನೋದಕ್ಕೆ ಶಾಸ್ತ್ರದಲ್ಲಿ ಎರಡು ಅರ್ಥ ಇದೆ. ಒಂದು ದಿವೋದ್ಯುತ ಉಂಟ, ಬೆಳಕಿನ ಸ್ವರೂಪದುಳ್ಳವರು ಜ್ಞಾನಿಗಳು, ಬೆಳಕು ಮತ್ತು ಸತ್ವಗುಣ ಜ್ಞಾನದ ಕಡೆಗೆ ನಮ್ಮನ್ನು ಕೊಂಡೊಯ್ಯುವಂತಹ ಶಕ್ತಿಗಳು. ಮತ್ತೊಂದು ದೇವಾಹ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ, ಏನು ಅಂದ್ರೆ ದೇವರು ದೇವರೇ ಅಂತ. ದೇವನ ಅಂದ್ರೆ ದುಃಖ ಅಂತ ಅರ್ಥ, ದುಃಖವನ್ನು ಕೊಡತಕ್ಕವರು ಅಂತ, ದುಃಖದಲ್ಲಿ ಇರುವವರು ದುಃಖವನ್ನು ಕೊಡುವವರು ಅಂತಹ ದೇವತೆಗಳು ಅಂತಿದ್ದಾರೆ. ಅವರು ದೇವತೆಗಳು ಅಂದ್ರೆ ಅಸುರ. ಈಗ ದೇವ ಶಬ್ದಕ್ಕೆ ಶಾಸ್ತ್ರೀಯವಾಗಿ ಎರಡು ಅರ್ಥ ಇದೆ. ದೇವರು ದೇವರೇ ಅಂತ ಒಂದು ಧಾತು ಇದೆ, ದೇವನ ಅಂದ್ರೆ ದುಃಖ. ನಾವು ಸಂಸ್ಕೃತದಲ್ಲಿ ಈ ದೇವನ ಅಂತ ಅನ್ನೋದಕ್ಕೆ ಜುಜಾಡುವುದು ಅಂತ ಅರ್ಥ. ಪರಿದೇವನ ಕಾತಂತ್ರ ಪರಿದೇವನ, ಪರಿದೇವನ ಅಂದ್ರೆ ದುಃಖ ಅಂತ. ಹೀಗೆ ದೇವನ ದೇವ ಅನ್ನೋ ಶಬ್ದಕ್ಕೆ ದುಃಖ ಕೊಡತಕ್ಕವರು, ದುಃಖದಲ್ಲಿ ಇರುವವರು ಅಂತ. ಹಾಗಾಗಿ ದೀನರು ಅಂತ, ದುಃಖಿತರು ಅಂತ ದೇವತೆಗಳು ಅಂತಂದ್ರೆ. ಹಾಗಾಗಿ ಎರಡು ವಿಧದ ದೇವತೆಗಳಿದ್ದಾರೆ ನಮ್ಮ ಇಂದ್ರಿಯಗಳಲ್ಲಿ. ಅವರಿಗೆ ಇದ್ದ ಅರ್ಥ ಇರ್ತದೆ, ನಮ್ಮ ದೇಹದೊಳಗೆ ನಡೆಯುವಂತಹ ಕ್ವಾರಲ್ ಬಿಟ್ವೀನ್ ಸತ್ವ ಅಂಡ್ ತಮಸ್. ಸತ್ವ ದೇವತೆಗಳು ಮತ್ತು ಅಸುರರು ನಮ್ಮ ಕಣ್ಣಿನಲ್ಲಿ ಸೂರ್ಯ ಮತ್ತೊಬ್ಬ ಕೆಟ್ಟದ್ದನ್ನು ನೋಡು ಅಂತ ಹೇಳುವ ಅಸುರ ಇವರಿಬ್ಬರಿದ್ದಾರೆ. ಸೂರ್ಯನಿಗೂ ಅವರಿಗೂ ಯುದ್ಧ ಆಗುತ್ತೆ. ಯುದ್ಧ ಆಗುವಾಗ ನಮ್ಮ ಸೂರ್ಯ ಸೋತು ಆ ಕೆಟ್ಟದ್ದನ್ನು ನೋಡುವಂತಹ ಬುದ್ಧಿ ಕೊಡ್ತಾರೆ, ಅಸುರ ಗೆದ್ದು ಬಿಡ್ತಾರೆ. ಕಿವಿಯಲ್ಲಿ ಚಂದ್ರ ಒಳ್ಳೆಯದನ್ನು ಕೇಳು ಒಳ್ಳೆಯದನ್ನು ಕೇಳು ಅಂತ ಇರ್ತಾನೆ, ಮತ್ತೊಬ್ಬ ಇರ್ತಾನೆ ಚಂದ್ರ ಅಸುರ, ಅವನು ಕೆಟ್ಟದ್ದನ್ನು ಕೇಳು ಕೆಟ್ಟದ್ದನ್ನು ಕೇಳು ಅಂತ ಹೇಳ್ತಾ ಇರ್ತಾನೆ. ಅವನು ಗೆದ್ದು ಬಿಡ್ತಾನೆ ಒಮ್ಮೊಮ್ಮೆ, ಇವನು ಸೋತು ಬಿಡ್ತಾನೆ. ಹಾಗಾದ್ರೆ ಈ ದೇವಾಸುರ ಯುದ್ಧದಲ್ಲಿ ದೇವತೆಗಳು ಗೆಲ್ಲಬೇಕಾದ್ರೆ ಏನ್ ಮಾಡಬೇಕು? ಇಲ್ಲಿ ದೇವತೆಗಳು ಗೆಲ್ತಾರೆ, ಅಸುರು ಗೆಲ್ತಾರೆ. ಒಮ್ಮೊಮ್ಮೆ ನಮ್ಮ ನಿತ್ಯ ಜೀವನದ ದೇವಾಸುರ ಯುದ್ಧವೇ ಇದೆ. ಹಾಗೆಯೇ ಉಸಿರಾಟ, ನಾವು ಉಸಿರಾಡುವಾಗ ಮುಗಿಲು ಅದರಿಂದ ಅವರು ದುರ್ಗಂಧವನ್ನು ಅಪಹರಣ ಮಾಡುವ ಹಾಗೆ ಮಾಡ್ತಾರೆ ಬಲವಂತವಾಗಿ. ಮತ್ತೊಬ್ಬ ದೇವ ಇದ್ದಾನೆ, ಅವರು ಅಸುರದೇವ. ಹಾಗೆ ಮಾತು ಒಳ್ಳೆ ಮಾತನಾಡು, ಒಳ್ಳೆ ಮಾತನಾಡು ತಗ್ಗರಿ ಹೇಳ್ತಾ ಇರ್ತಾನೆ. ಕೆಟ್ಟ ಮಾತಾಡು ಸುಳ್ಳು ಹೇಳುದೇ, ಆವಾಗ ಬದುಕಲಿಕ್ಕೆ ಆಗುತ್ತೆ, ಸತ್ಯ ಹೇಳಿ ಬದುಕಲಿಕ್ಕೆ ಆಗುವುದಿಲ್ಲ ಅಂತ ಅಸುರ ಹೇಳ್ತಾ ಇರ್ತಾನೆ. ಅದು ಅವ್ರು ಗೆದ್ದು ಬಿಡ್ತಾನೆ, ಅಗ್ನಿ ಸೋಲ್ತಾರೆ. ಹಾಗೆ ಒಳ್ಳೆಯದನ್ನು ಯೋಚನೆ ಮಾಡುವಂತ ದೊಡ್ಡ ಶೇಷರು ತೋರೆ ಹೇಳ್ತಾ ಇರ್ತಾರೆ. ಒಳ್ಳೆಯದನ್ನು ಯೋಚನೆ ಮಾಡಬೇಕು ಅಂತ ನಾವು ಪ್ರಯತ್ನ ಪಡ್ತೇವೆ, ಬೇಡವಾದ್ದೇ ಯೋಚನೆ ಮಾಡ್ತದೆ ಮನಸ್ಸಿನಲ್ಲಿ. ಅದು ಯಾಕೆಂದ್ರೆ ಅಲ್ಲಿ ಅಸುರ ಶಕ್ತಿಗಳು ದೊಡ್ಡ ಶೇಷರು ತನಗೆ ಪ್ರತಿಯಾಗಿ ಹೋರಾಟ ಮಾಡ್ತಾ ಅಸುರ ಶಕ್ತಿಗಳು ಬಂದು ಅವರು ಕೆಲಸ ಮಾಡ್ತಾ ಇದ್ದಾರೆ, ಕೆಟ್ಟದ್ದನ್ನು ಯೋಚನೆ ಮಾಡ್ತೀವಿ. ಹೀಗೆ ಈ ದೇವಾಸುರ ಯುದ್ಧ ನಮ್ಮ ಇಂದ್ರಿಯಗಳಲ್ಲೇ ನಡೀತಾ ಇದೆ. ಅಧ್ಯಾತ್ಮ ಯುದ್ಧ ಬಾಹ್ಯದಲ್ಲಿಯೂ ವಾತಾವರಣದಲ್ಲಿಯೂ ಬ್ರಹ್ಮಾಂಡದಲ್ಲಿಯೂ ದೇವಾಸುರದ ಹೋರಾಟ ನಡೆದಿದೆ, ಬಿಡ್ಡಾಟದಲ್ಲಿಯೂ ದೇವಾಸುರದ ಹೋರಾಟ ನಡೆದಿದೆ. ಈ ಹೋರಾಟದಲ್ಲಿ ದೇವತೆಗಳು ಗೆಲ್ಲಬೇಕು ಅಂತ ಬಯಸಿದ್ರಂತೆ, ದೇವತೆಗಳು ಗೆಲ್ಲಬೇಕು ಅಂತ ಬಯಸಿ ಅವರು ಹೋರಾಟ ಕೇಳಿದ್ರು. ದೇವಾಸುರಾಹ ಹವೈ ಯಂತ್ರ ಸಂಬೇತಿರೇ, ದೇವತೆಗಳು ಮತ್ತು ಅಸುರರು. ಈ ಶಬ್ದಗಳೇ ದೇವತೆಗಳು ಮತ್ತು ಅಸುರರು ಅನ್ನೋ ಶಬ್ದದಿಂದ ಒಂದು ವಿಶಿಷ್ಟವಾದಂತಹ ಅರ್ಥ ಬರುತ್ತೆ. ದೇವತೆಗಳು ಅಂದ್ರೆ ಏನು ನಾನು ಹೇಳಿದೆ, ನೀವು ದ್ಯುತವುತ್ತ ಬೆಳಕನ್ನ ನೀಡುವವರು, ಬೆಳಕಿನಲ್ಲಿ ಇರುವವರು, ಬೆಳಕನ್ನು ಕಂಡವರು. ಬೆಳಕು ಅಂದ್ರೆ ಜ್ಞಾನ, ಜ್ಞಾನದಿಂದ ಆನಂದ. ಬೆಳಕು ಅನ್ನೋದು ಆನಂದದ ದಾರಿ, ಜ್ಞಾನದ ದಾರಿ. ಅವರು ದೇವತೆ. ಅಸುರ ಅಂದ್ರೆ ಆ ಸುರರು ಅಲ್ಲದವರು. ಸುರರು ಅಂತಂದ್ರೆ ಬೆಳಕಿನಿಂದ ಆನಂದವನ್ನು ಕಂಡವರು. ಸುರ ಅಂದ್ರೆ ಆನಂದದ ದಾರಿಯಲ್ಲಿ ಇರುವವರು. ಅದಕ್ಕೆ ವಿರುದ್ಧವಾದ ಅಸುರರು ಅಂದ್ರೆ ದುಃಖದ ದಾರಿ. ನಾನು ಹೇಳಿದೆ ತೀರ ಅನ್ನುವ ಅರ್ಥದ ದೇವತೆಗಳು ದುಃಖದ ದಾರಿಯಲ್ಲಿ ಸಾಗುವವರು, ಅದರಿಂದ ಕತ್ತಲೆಯಲ್ಲಿ ವಿಹರಿಸುವವರು, ಬೆಳಕಿನಲ್ಲಿ ವಿಹರಿಸುವವರು ದೇವತೆಗಳು. ಕತ್ತಲಲ್ಲಿ ಸುಖವನ್ನು ಅರಸುವವರು ಅಸುರರು. ಅದರಿಂದಲೇ ಅವರು ಆ ಸುರರು ಮತ್ತು ಅಸುರ. ಅಸು ಅಂತಂದ್ರೆ ನಮ್ಮ ಇಂದ್ರಿಯಗಳು. ಇಂದ್ರಿಯ ಸುಖವೇ ಜೀವನದ ಪರಮಾರ್ಥ, ಅದಕ್ಕಿಂತ ಆಚೆಗೆ ನಿಜವಾದ ಸುಖ ಇಲ್ಲ ಅಂತ ತಿಳ್ಕೊಂಡು ಪ್ರಾಪಂಚಿಕ ಸುಖದಲ್ಲೇ ಮುಳುಗಿದವರು ಅಸುರರು. ಇವರು ಇಬ್ಬರಲ್ಲಿ ಹೋರಾಟ ಆಯ್ತು, ಇದೇ ಸುಖ ಇದ್ರ ಆಚೆಗೆ ಇಲ್ಲ ಅಂತ ಇವರು, ಇಲ್ಲಪ್ಪ ಅದಕ್ಕಿಂತ ಆಚೆಗೆ ಸುಖ ಇದೆ ತೀರ್ಮಾನ ಆಗಲಿ ಅಂತ ಇಬ್ಬರು ಜಗಳ ಕೇಳಿದ್ರು. ದೇವಾಸುರಾಹ ವೈ, ದೇವತೆಗಳ ಮತ್ತು ಅಸುರರಂತಹ ವೈ ಅಂತಂದ್ರೆ ಅತ್ಯಂತ ಪ್ರಸಿದ್ಧ ಇದು. ಎಲ್ಲರಿಗೂ ಪ್ರತಿನಿತ್ಯ ಅನುಭವಕ್ಕೆ ಬರತಕ್ಕ ಸಂಗತಿ ಇದು. ನಮ್ಮ ಒಳಗೆ ಈ ಇಂದ್ರಿಯಗಳಲ್ಲಿ ಒಳ್ಳೆಯ ತರ ಕೆಟ್ಟತನಗಳ ಹೋರಾಟ ಅನ್ನೋದು ವೈ. ವೈ ಅಂದ್ರೆ ವೆಲ್ ನೋನ್ ಅಂತ, ಇದು ಬಹಳ ಪ್ರಸಿದ್ಧವಾದ ಸಂಗತಿ. ಆದರೆ ಅಷ್ಟೇ ಹಾ ಅಂದ್ರೆ ಆಶ್ಚರ್ಯದ ಸಂಗತಿ, ಹಾ ಅಂದ್ರೆ ಆಶ್ಚರ್ಯ ವೈದ ಪ್ರಸಿದ್ಧಿ. ಇದು ಒಳ್ಳೆಯದನ್ನು ಬಿಟ್ಟು ಕೆಟ್ಟದ್ದನ್ನ ನಾವು ಆಯ್ಕೆ ಮಾಡಿಕೊಳ್ತೇವಲ್ಲ ಜೀವನದ, ಅಸುರು ಗೆಲ್ತಾರಲ್ಲ, ಇದು ಬಹಳ ಆಶ್ಚರ್ಯದ ಸಂಗತಿ ಅಂತ. ನಿಜವಾಗಿ ಒಳ್ಳೆಯದರ ಕಡೆಗೆ ನಮ್ಮ ತೀರ್ಮಾನ ಹೋಗಬೇಕಿತ್ತು. ಆದರೆ ಕೆಟ್ಟದ್ದನ್ನೇ ನಾವು ಕೊನೆಗೆ ಆಯ್ಕೆ ಮಾಡಿಬಿಡುತ್ತೇವೆ. ಇದು ಆಶ್ಚರ್ಯದ ಸಂಗತಿ, ಆದರೆ ಅಷ್ಟೇ ಪ್ರಸಿದ್ಧವಾದ ಸಂಗತಿ, ನಿಜವಾಗಿ ನಡೆಯುವಂತಹ ಸಂಗತಿ. ಆದರೆ ಇದು ಒಂದು ವಿಸ್ಮಯ. ಯಾಕೆ ಅಂದ್ರೆ ಯಾರು ದೇವತೆಗಳು ಹಸುರರು ಅಂದ್ರೆ ವೈ ಪ್ರಜಾಪತ್ಯ ಇಬ್ಬರೂ ಕೂಡ ಭಗವಂತನ ಮಕ್ಕಳು, ಭಗವಂತನಿಂದ ಸೃಷ್ಟಿಯಾದವರು. ಪ್ರಜಾಪತಿ ಅಂತಂದ್ರೆ ಭಗವಂತ ಮತ್ತು ಚತುರ್ಮುಖ ಬ್ರಹ್ಮ ಇಬ್ಬರ ಮಕ್ಕಳು. ಪ್ರಜಾಪತಿ ಅಂದ್ರೆ ಪ್ರಜಾಪತಿಯ ಮಕ್ಕಳು, ಇಬ್ಬರು ಒಂದೇ ತಂದೆಯ ಮಕ್ಕಳು. ಅಂದ್ರೆ ಅಣ್ಣ ತಮ್ಮಂದಿರು, ಅಣ್ಣ ತಮ್ಮಂದಿರು ಹೋರಾಡ್ತಾ ಇದ್ದಾರೆ ಅನ್ನೋದು ವಿಸ್ಮಯ. ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ಇರಬೇಕಿತ್ತು. ಇಲ್ಲಿ ಹಾಗಾಗಿಲ್ಲ. ಅಣ್ಣನದೊಂದು ಪಕ್ಷ, ತಮ್ಮನದೊಂದು ಪಕ್ಷ, ಅಣ್ಣಂದಿರು ತಮ್ಮಂದಿರು ಜಗಳ ಆಡಿಕೊಂಡು ಅದು ವಿಸ್ಮಯ. ಆದರೆ ಒಬ್ಬರು ಬೆಳಕಿನ ದಾರಿಯಲ್ಲಿ ಸಾಗುವ, ಒಂದು ಒಬ್ಬರು ಕತ್ತಲೆ ದಾರಿಯಲ್ಲಿ ಸಾಗುವ, ಆದ್ರಿಂದ ಅದು ಆಗಲೇಬೇಕಾಗಿ. ಒಡ ಹುಟ್ಟಿದವರು ಇರಬಹುದು, ಒಂದೇ ತಂದೆಯ ಮಕ್ಕಳಿರಬಹುದು, ಒಂದೇ ತಾಯಿಯ ಮಕ್ಕಳಿರಬಹುದು, ಇಬ್ಬರು ಸ್ವಭಾವ ಬೇರೆ. ಒಬ್ಬರು ಬೆಳಕನ್ನು ನರಸೋ, ಒಬ್ಬರು ಕತ್ತಲನ್ನು ನರಸೋ. ಕತ್ತಲು ಬೇಕು ಅನ್ನೋರು ಬೆಳಕನ್ನು ದ್ವೇಷ ಮಾಡ್ತಾನೆ, ಬೆಳಕು ಬೇಕು ಅನ್ನೋರು ಕತ್ತಲನ್ನು ದ್ವೇಷ ಮಾಡ್ತಾನೆ. ಹಾಗಾಗಿ ಅವರಲ್ಲಿ ಇರತಕ್ಕ ವಿರೋಧ ಅನ್ನೋದು ಪ್ರಸಿದ್ಧ, ಅದು ಜಗತ್ ಪ್ರಸಿದ್ಧ. ಆದರೆ ಒಂದೇ ತಾಯಿಯ ಮಕ್ಕಳು, ಒಂದೇ ತಂದೆಯ ಮಕ್ಕಳು, ಅಣ್ಣ ತಮ್ಮಂದಿರು ಪ್ರೀತಿಸುವುದ್ಬಿಟ್ಟು ಜಗಳಾಡಿಕೊಂಡ್ರಲ್ಲ, ಏನು ವಿಚಿತ್ರ ಅಂತ. ಹವೈ ದೇವಾಸುರ ಹವೈ ಸಂವೇಕಿದೆ. ಅವರು ಒಬ್ಬರಿಗೊಬ್ಬರು ಎದುರು ಬದಲು ನಿಂತರು ಹೋರಾಟಕ್ಕೋಸ್ಕರ. ಯಾರವರು ಉಭಯ ಇಬ್ಬರು ಕೂಡ ಪ್ರಜಾಪತ್ಯ ಭಗವಂತನ ಮಕ್ಕಳು. ಏನಾಯಿತು ಆಗ? ದೇವತೆಗಳು ಗೆಲ್ಲಬೇಕು ಅಂತ ತೀರ್ಮಾನ ಮಾಡಿದ್ರು. ಗೆಲ್ಲಬೇಕಾದ್ರೆ ಏನ್ ಮಾಡಬೇಕು? ಭಗವಂತನನ್ನು ಉಪಾಸನೆ ಮಾಡೋಣ, ಭಗವಂತನ ಪ್ರಾರ್ಥನೆ ಮಾಡಿ ಭಗವಂತನ ಅನುಗ್ರಹದಿಂದ ನಾವು ಗೆಲ್ಲೋಣ ಅಂತ ದೇವತೆಗಳು. ಅಸುರರು ನಾವು ನಮ್ಮ ಶಕ್ತಿಯಿಂದ ಗೆಲ್ಲುವುದು ಅಂತ, ದೇವತೆಗಳು ನಮ್ಮ ಶಕ್ತಿಯಿಂದಲ್ಲ, ಭಗವಂತ ನಮಗೆ ಶಕ್ತಿ ಕೊಡಬೇಕು, ಭಗವಂತ ಕೊಟ್ಟ ಶಕ್ತಿಯಿಂದ ಗೆಲ್ಲೋಣ ಅಂತ ದೇವತೆಗಳು ಹೀಗೆ ತೀರ್ಮಾನ ಮಾಡಿಕೊಂಡ್ರು. ಅವರ ತೀರ್ಮಾನದಲ್ಲಿ ಎರಡು ಮುಖ ಬಂತೆ. ಅವಾಗ ತತ್ತ ದೇವಾಹ ಉದ್ಗೀತವಾದ ಕೃಹು. ಆಗ ದೇವತೆಗಳು ಏನ್ ಮಾಡ್ತದ್ದು ಅಂದ್ರೆ, ಆಗ ಹಾ ಅಂತಕ್ಕಂಥದ್ದು ಇಲ್ಲಿ ಮತ್ತೆ ಆನಂದದ ಉದ್ಗಾರ ಮತ್ತು ಪ್ರಸಿದ್ಧಿ ವಾಚಿಸಬಹುದು. ದೇವತೆಗಳು ಸಹಜವಾಗಿಯೇ ಭಗವಂತನನ್ನು ಒಲಿಸಿಕೊಳ್ಳೋಣ, ಕೊಳ್ಳೋಣ, ಭಗವಂತನ ಮೂಲಕ ನಾವು ಗೆಲ್ಲೋಣ ಅಂತ. ಅಸುರರು ಯಾವ ದೇವರು ಯಾಕಬೇಕು, ನಮ್ಮ ಸ್ವಂತ ಶಕ್ತಿಯಿಂದ ನಾವು ಉದ್ದೇಶೋಣ ಅಂತ ಅಸುರು ತೀರ್ಮಾನ ಮಾಡಿದ್ರು. ಇವರು ದೇವತೆಗಳು ಭಗವಂತನನ್ನ ಉಪಾಸನೆ ಮಾಡಿ ಅವನನ್ನು ಒಲಿಸಿಕೊಂಡು ಪ್ರಾರ್ಥಿಸಿಕೊಂಡು ಗೆಲ್ಲೋಣ ಅಂತ ತೀರ್ಮಾನ ಮಾಡಿದವರು ಏನು ಮಾಡಿದ್ರು? ಉದ್ಗೀತಂ ಆಗಹು. ಉದ್ಗೀತ ಎಲ್ಲಕ್ಕಿಂತಲೂ ಉಚ್ಚ, ಸರ್ವೋತ್ತಮ ಅಂತ ಸಮಸ್ತ ವೇದಗಳಲ್ಲಿ ಯಾರು ಗಾನ ಮಾಡಲ್ಪಟ್ಟಿದ್ದಾರೋ ಅಂತಹ ಸರ್ವೋತ್ತಮನಾದ ಭಗವಂತನನ್ನ ಆಜಕ್ರು ಉಪಾಸನೆಯಿಂದ ತಮ್ಮ ಸನ್ನಿಹಿತನಾಗಬೇಕು ಅಂತ ಪ್ರಾರ್ಥಿಸಿಕೊಂಡ್ರು. ನಮಗೆ ಬಲ ಕೊಡುವಂತ ಭಗವಂತನನ್ನ ಉದ್ಗೀತ ನಾಮಕ ಭಗವಂತನನ್ನ ಪ್ರಾರ್ಥಿಸಿಕೊಳ್ಳಬೇಕು ಅಂತ ತೀರ್ಮಾನ ಮಾಡಿದರು. ಯಾಕೆಂದ್ರೆ ಅನೇನ ಏನಾನ್ ಅಭಿಭವಿಷ್ಯಾಮಹಿತಿ, ಅನೇನ ಸರ್ವೋತ್ತಮನಾದ ಭಗವಂತನ ಅನುಗ್ರಹದಿಂದ ಏನಾನ್ ನಾವೇ ಗೆಲ್ಲುವವರು ಅಂತ ಅಹಂಕಾರದಿಂದ ಬೀಗಿರತಕ್ಕಂಥ ಈ ಹೆಸರನ್ನ ಅಭಿಭವಿಷ್ಯಾಮ ನಾವು ಸೋಲಿಸಿಬಿಡೋಣ. ನಾವು ಸೋಲಿಸಿಬಿಡೋದು ನಮ್ಮ ಶಕ್ತಿಯಿಂದಲ್ಲ, ಭಗವಂತ ಶಕ್ತಿಯಿಂದ ಇವರನ್ನು ನಾವು ಸೋಲಿಸೋಣ ಅಂತ ತೀರ್ಮಾನ ಮಾಡಿ ಇದೆ ಹೀಗೆ ತೀರ್ಮಾನ ಮಾಡಿ ಓಂಕಾರ ವಾಚ್ಯನಾದ, ಅಕ್ಷರ ಶಬ್ದವಾಚ್ಯನಾದ, ಉದ್ಗೀತ ಶಬ್ದವಾಚ್ಯನಾದ, ಸರ್ವೋತ್ತಮ ಅಂತ ಸಮಸ್ತ ಶಾಸ್ತ್ರಗಳಲ್ಲಿ ಪ್ರತಿಪಾದ್ಯನಾದ ಭಗವಂತನನ್ನ ಉಪಾಸನೆ ಮಾಡಿದರು. ಉಪಾಸನೆ ಮಾಡಿದ ತೀರ್ಮಾನ ಮಾಡಿದರು. ಯಾವ ಉಪಾಸನೆ ಮಾಡಬೇಕು ಅನ್ನೋದು ಮೊದಲನೇ ಖಂಡದಲ್ಲಿ ಹೇಳಿದ್ರೆ ತೀರ್ಮಾನಕ್ಕೆ ಬಂದಿದ್ರು. ಎಲ್ಲಿ ಉಪಾಸನೆ ಮಾಡೋದು ಅಂತ ದೇವತೆಗಳಲ್ಲಿ ಚರ್ಚೆ ಮಾಡಿದ್ರು. ಯಾವ ಪ್ರತೀಕದಲ್ಲಿ ಭಗವಂತನನ್ನು ಉಪಾಸನೆ ಮಾಡೋಣ ಅವರು ಯೋಚನೆ ಮಾಡಿದ್ರು. ಎಲ್ಲಕ್ಕೂ ಮೂಲ ಬದುಕು, ಇಲ್ಲಿಂದೇ ಪಾಲು. ಅಧ್ಯಾತ್ಮದಲ್ಲಿ ಉಪಾಸನೆ ಇದೆ. ಈಗ ಅಧ್ಯಾತ್ಮ ನಾನು ಹೇಳಿದೆ ಇಷ್ಟು ಸ್ಥಾನ, ಮೂಗು, ಆಮೇಲೆ ಬಾಯಿ, ಕಣ್ಣು, ಕಿವಿ, ಹೀಗೆ. ಅದರಲ್ಲಿ ಈ ಇಷ್ಟಕ್ಕೂ ಮತ್ತೆ ಮನಸ್ಸು, ಇಷ್ಟರಲ್ಲಿ ಮಧ್ಯದಲ್ಲಿ ಮೂಗು ಇದೆ. ಮೂಗು ಅನ್ನೋದು ನಮಗೆ ಉಸಿರಾಟಕ್ಕೆ ಕಾರಣವಾಗಿದೆ. ಅದರಿಂದ ಉಸಿರಾಟ ಇದ್ರೆ ತಾನೆ ನೋಡುವುದು, ಮಾತಾಡುವುದು, ಕೇಳುವುದು, ಯೋಚಿಸುವುದು ಎಲ್ಲ ಉಸಿರಿದ್ರೆ ತಾನೆ. ಉಸಿರೇ ಇಲ್ಲದಿದ್ರೆ ಇದು ಯಾವುದೂ ಇಲ್ಲ. ಆದ್ರಿಂದ ಉಸಿರನ್ನು ನಿಯಂತ್ರಿಸತಕ್ಕಂತಹ ದೇವತೆ ಯಾರು? ನಾಸಿಕ್ಯ ವಾಯು, ಪ್ರವಾಹ ವಾಯು. ಪ್ರವಾಹ ವಾಯುವಿನಲ್ಲಿ ಗೀತ ನಾಮಕ ಭಗವಂತ ಇದ್ದು ಬದುಕು ಕೊಡ್ತಾ ಇದ್ದಾನೆ. ಅವರು ಜಯ ಕೊಡ್ತಾರೆ ಅಂತ ಉಪಾಸನೆ ಮಾಡೋಣ ಅಂತ ತೀರ್ಮಾನ.